ಮುಖ್ಯಾಂಶಗಳು. ಬೆಂಗಳೂರು ಭಾರತದ ಜೈವಿಕ ತಂತ್ರಜ್ಞಾನ ರಾಜಧಾನಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಅಮೃತ ಗ್ರಾಮ ಯೋಜನೆಯಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ 25 ಲಕ್ಷ ರೂಪಾಯಿ ಹೆಚ್ಚುವರಿ ನೆರವು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಸಿಇಟಿ ಪರೀಕ್ಷಾ ಫಲಿತಾಂಶ ಸಂಜೆ 4 ಗಂಟೆ ನಂತರ ಜಾಲತಾಣಗಳಲ್ಲಿ ಲಭ್ಯ. ಬಳ್ಳಾರಿ, ಗದಗ ಸೇರಿ 12 ಜಿಲ್ಲಾ ಕೇಂದ್ರಗಳಲ್ಲಿ ಟೆನ್ನಿಸ್ ಅಂಗಣಗಳ ನಿರ್ಮಾಣ, ಸಚಿವ ಆರ್ ಅಶೋಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ನೂ ಆಲ್ಗಿ ಫೋಲಿಯರ್ ಸ್ಪ್ರೇ ಮೂಡಿಬರಲಿದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ. ಓ, ಏನ್ ಶಂಕರಣ್ಣ? ನಡಿಯಪ್ಪ, ಹೋಗಿ ಕಮಲಮ್ಮನ ಅಟ್ಟಿ ಹತ್ರ ಕುಂತ್ಕೊಬಿಟ್ರ ನಮ್ಗೆ. ಇವತ್ತು ಹೆಚ್ಚುಗಟ್ಲೆ ಇರ್ಬೋದು ಕಣ. ಓಹೋ, ಕಮಲ ಓ ಬಾ ಶಂಕರಣ್ಣ. ನಮ್ಗಿಂತ ಮೊದ್ಲೇ ಅಲ್ಲಿ ಬಾಕ್ಲ ಹತ್ರ ನಿಂತ್ಕೊಂಡ್ರದ. ಅಯ್ಯೋ, ಸೆಕೆ ಕಂಡಣ್ಣ, ಅದಕ್ಕೆ ತಣ್ಣ ಗಾಳಿ ಬೀಸ್ತಾ ಇತ್ತು. ಈಗಷ್ಟೇ ಮನೆ ಕೆಲಸ ಎಲ್ಲ ಮುಗೀತು, ಬಂದ್ ನಿಂತ್ಕೊಂಡೆ. ಏನ್ರಪ್ಪ, ಎಲ್ಲ ಸೇರ್ಕೊಂಡ್ಬಿಟ್ಟಿದೀರಾ? ಕಮಲವ್ವ, ಯಾರನ್ನ ಜೊತೆಗೆ ಕರ್ಕೊಬತ್ತ? ನಾನು ಇನ್ನೇನೋ ಬಾಯ್ ಬಿಡೋಣ ಅಂತಿದ್ದೆ. ನಾನು ಎಲ್ಲಿ ನಮ್ ಸುಬ್ಬಣ್ಣ ಬಂದಿಲ್ವಲ್ಲ, ಸುಬ್ಬಣ್ಣ ಬಂದಿಲ್ವಲ್ಲ ಅಂತ. ಇದೇ ಸುಬ್ಬಣ್ಣ ಈಗ ಬೇರೆ ಬಂದಿದ್ಯಲ್ಲ. ನೋಡಪ್ಪ, ಇವ್ರೆ ನಾನು ಹೇಳ್ತಿದ್ನಲ್ಲ, ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಬ್ಯಾಡ್ರಳ್ಳಿಯಲ್ಲಿ ಸಿದ್ದೇಗೌಡ ಅಂತ ಒಬ್ರವ್ರೆ ಸಾಕಷ್ಟು ವಿಷಯಗಳನ್ನೆಲ್ಲ ತಿಳ್ಕೊಂಡವ್ರೆ ಅಂತ ಹೇಳ್ತಿದ್ದಲ್ಲ. ಆಗಿಂದಾಗ ಪಕ್ಕದೂರ್ನಲ್ಲಿ ಒಂದ್ ಫಂಕ್ಷನ್ ಇದೆ ನಾಳೆ, ಅದಕ್ಕೆ ಈಗ್ಲೇ ಬಂದವ್ರೆ ಸಿದ್ದೇಗೌಡ್ರೆ. ಅದಕ್ಕೆ ನಮ್ಮೂರಿಗೆ ಬನ್ನಿ. ನಮಸ್ಕಾರ ನಮಸ್ಕಾರ. ಕಮಲವ್ವ, ಸಿದ್ದೇಗೌಡ್ರ ಬಗ್ಗೆ ನಿನಗೂ ಗೊತ್ತು ಕಂಡ್ಬಿಡು. ಗೊತ್ತು, ಸುಬ್ಬಣ್ಣ ಹೇಳಿರ್ಲಿಲ್ವಾ? ನಮಸ್ಕಾರ ತಾಯಿ. ಓ ನಮಸ್ಕಾರ ಕಣ್ಣಣ್ಣ, ಆರೋಗ್ಯವಾಗಿದ್ದೀರಾ? ಓ ಇದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೆ ಕಡೆ ಮಕ್ಕ ಮರಿ ಎಲ್ಲ ಚೆನ್ನಾಗಿದ್ದಾರೆ? ಓ ಎಲ್ಲ ಪಸಂದಾಗ ಅವ್ರೆ. ಈಗ ರಾಜಣ್ಣ ಹೇಳಪ್ಪ, ನಿನಗೆ ವಸಿ ನೆನ್ಪಿಗೆ ಬತ್ತಿಲ್ಲ. ಯಾಕಪ್ಪ? ಸಿದ್ದೇಗೌಡ ಅಂದ್ರೆ ಕೆಲವ್ರಿಗೆ ತಿಳಿಯಕ್ಕಿಲ್ಲ. ಇವ್ರನ್ನೆಲ್ಲ ಕರೆಯೋದು ಕುಬೇರಣ್ಣ ಅಂತ. ಹೇಳು ಮತ್ತೆ. ಕುಬೇರಣ್ಣ ಅಂತ ಹೇಳ್ತಿದ್ನಲ್ಲ, ಇವರೇ ಕಣಪ್ಪ. ಬನ್ನಿ ಬನ್ನಿ ಸ್ವಾಮಿ. ಈಗ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ತಮ್ಮ ನಾಮಾಂಕಿತ ಏನು ಅಂತ ಅರ್ಥ ಆಗಲಿಲ್ಲ. ನನ್ನ ಹೆಸರು ರಾಜಣ್ಣ ಅಂತ. ಇವರು ನಾನು ಶಂಕರಣ್ಣ ಅಂತ. ಗುರು ನಾನು ಇವನಿಗೆ, ಗುರು ಇವನು ನನ್ನ ಪಟ್ಟ ಶಿಷ್ಯ. ಎಲ್ ಕಡೆ ಹಂಗೆ ಹೇಳ್ಕೊತಿರ್ತಾನೆ. ಈಗ ಏನ್ ಗೊತ್ತಾ ಸಿದ್ದೇಗೌಡ್ರೆ, ಈಗ ನಮ್ ಸುಬ್ಬಣ್ಣ ಅವರು ನಿಮ್ ಪರಿಚಯ ಮಾಡ್ಕೊಟ್ಟಾಗ ನನಗ್ ಬಹಳ ಸಂತೋಷ ಆಗೋಯ್ತು. ಕೇಳು, ಅದನ್ನೇ ಹೇಳಕ್ ಬಂದಿ ನಾನು. ಈಗ ಸಿದ್ದೇಗೌಡ್ರು ಅಂತಂದ್ರೆ ಅದು ಎಲ್ರಿಗೂ ಗೊತ್ತು, ಆದ್ರೆ ಕುಬೇರಣ್ಣ ಅಂತಂದ್ರೆ ಅದ್ರಲ್ಲಿ ವಿಶೇಷತೆ ಅದೇ. ಯಾಕೆ ಅಂದ್ರೆ ಇವರು ನಮ್ಗೆ ಕುಬೇರ್ರಿ, ಇವತ್ತು ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಕೊಡ್ತಾರೆ. ಕುಬೇರ್ರಪ್ಪ, ಸುಬ್ಬಣ್ಣ ಕರ್ಕ ಬಂದನಲ್ಲ, ಆ ಹೆಸರು ಯಾಕೆ ಬತ್ತು ಅಂತ ಸುಬ್ಬಣ್ಣ ಗೊತ್ತಿರುತ್ತೆ. ಹೇಳು ಸುಬ್ಬಣ್ಣ. ನಮಗೂ ಗೊತ್ತಿಲ್ಲ, ಅವ್ರನ್ನೇ ಕೇಳುವಾಗ ಹೇಳಿ ನೀವೇ. ಸ್ವಾಮಿ, ಏನಿಲ್ಲ, ನನ್ನ ಹೆಸರು ಕುಬೇರ ಅಂತಲೇ ಹುಟ್ಟದಾಗ ಕಟ್ಟಿದ್ರು ನಮ್ಮ ತಂದೆ ತಾಯಿ. ಸ್ಕೂಲ್ ಸೇರಿಸುವಾಗ ನೋಡಿದ್ರು ನಮ್ಮ ಅಪ್ಪ, ಅವ್ರ ದೊಡ್ಡಪ್ಪ ಇದ್ರಂತೆ ಸಿದ್ದೇಗೌಡ ಅಂತ. ಅವ್ರ ಕಾಲವಾದ ನಂತರ ಅವ್ರ ಜ್ಞಾಪಕ್ಕೆ ಅಂತ ಅವ್ರ ವಂಶದ ಹೆಸರು ಕಟ್ಕೊಂಡವ್ರು ಅಷ್ಟೇ. ಪಂಚಾಂಗ ಕೇಳ್ಕಟ್ಟಿರದೆ ಕುಬೇರ ಅಂತ. ಯಾಕೆಂದ್ರೆ ಎಲ್ಲಾ ಕುಬೇರ ಕುಬೇರ ಎಲ್ಲ ಮರ್ತಾ ಬತ್ತಲ್ಲ, ಗಣೇಶ ಲಕ್ಷ್ಮಿ ಸರಸ್ವತಿ ಅನ್ನೋ ಹೆಸರು ಬಂದು ಕುಬೇರ ಅನ್ನೋ ಹೆಸರು ಸ್ವಲ್ಪ ಹಿಂದುಳಿತಲ್ಲ, ಆಗ ಕಟ್ಟಿದ್ರು ಅನಿಸ್ತದೆ. ಇರ್ಬೋದು ಬಿಡಿ, ಈಗ ನಮ್ಮಳಿ ನಗು ಬೇಕಾದಷ್ಟು ಜನ ಅವ್ರೆ. ಈಗ ಉಚ್ಚಗೌಡನ್ ಮಗ ಉಚ್ಚಗೌಡ ಅಂತಾನೆ ಇರ್ತಾನೆ, ಚಿಕ್ಕ ಉಚ್ಚ ದೊಡ್ಡ ಉಚ್ಚ ಅಂತ ಕರೆಯೋದು. ಏ ಮರು ಉಚ್ಚಗೌಡ್ರು ಅಂತ, ಮರು ಉಚ್ಚಗೌಡ್ರು ಅಂತಂದ್ರೆ ಚಿಕ್ಕವ್ರು ಅಲ್ಲ ಕಣ್ರಪ್ಪ. ಈಗೇನು ಊರಿಂದ ಒಬ್ರು ಅತಿಥಿ ಬಂದವ್ರೆ, ಬಸ್ಸಿ ಅವ್ರ ಬಗ್ಗೆ ತಿಳ್ಕೊಳವ ಮಾಡವ ಅನ್ನೋದ್ ಬಿಟ್ಟು ಹಿಂಗೆ ದುಡ್ಡು ಕಾಸು ಹಿಂಗೆ ಬಣ್ಣವ್ರೆ. ಈಗ ಕುಬೇರಣ್ಣ ಅವರು ನಮ್ಗೆ ಪರಿಚಯ ಮೊದ್ಲಿಂದ ಕೂಡ ಕೇಳಿವ್ನಿ ಹೆಸರ ಹೆಸರು ಕೇಳಿದ್ಯಾ ವಿಷಯ ಗೊತ್ತಿಲ್ಲ. ಈಗ ಕುಬೇರಣ್ಣ ಹೊಸಿ ಹಂಗ್ ಬಿಡಿ, ನಿಮ್ ವಿಷಯನ ಹೆಂಗೆ ಏನು ಕೃಷಿ ನಿಮ್ ಊರಲ್ಲಿ? ತಾಳಿ ಸುಬ್ಬಣ್ಣ ಹೊಸಿ, ನೀನು ಇವನ್ಗೆ ಹೇಳದೆಲ್ಲ ಈಗ ಎಲ್ಲೋ ಊಟದಾಗ್ಲೆ ಕಿವಿಯಲ್ಲಿ ಕಾಸು ಇಟ್ಕೊ ಉಟ್ಕೊಬಿಟ್ಟು ಅನ್ಸುತ್ತೆ ಜನ ಜನ ಅಂತಿರ್ತವೆ ಕಿವಿಲಿ ಇವನ್ಗೆ. ಅದಕ್ಕೆ ಯಾವಾಗ ನೋಡಿದ್ರು ದುಡ್ಡು ಬಗ್ಗೆ ಮಾತಾಡ್ತಾರೆ. ರಾಜಣ್ಣ ಅದೇಕಪ್ಪ ನಿಮ್ಮ ಅಪ್ಪನ್ ಕೇಳು, ಸಣ್ಣ ಮಗುನಲ್ಲಿ ನಮ್ಮ ಅವ್ವ ಇಲ್ಲಿಗೆ ವಾಲೆ ಹಾಕಿದ್ಲಂತೆ ಕಿವಿಗೆ. ನಿನಗ ಹಾಕಿದ್ರು ಏನೋ ಗೊತ್ತಿಲ್ಲ ನನಗೆ. ಇವರ ಮುತ್ತಜ್ಜಿರ್ ನಿಲ್ವಾ ಇವ್ರ ಅಜ್ಜಿಯ ತಾಯಿ ಸೂಲ್ ಹೋಗ್ಬೇಕಾರೆ ಸೂಲೆ ಹೋಗ್ ನಿಲ್ವಂತ ಸುಬ್ಬಣ್ಣ ಸಾಯ ಟೈಮ್ಲಿ. ಆಮೇಲೆ ಒಂದ್ ಚಿಲ್ಲರೆ ಕಸಿನ ಗಂಟೆ ಹಿಡಿಸಿದ ತಕ್ಷಣ ಪ್ರಾಣ ನೀರು ಬಿಟ್ ಮೇಲಕ್ಕಪ್ಪ ಪ್ರಾಣ ಬಿಟ್ಟದ್ದು. ನೀನ್ ಅರ್ಧಂಬರ್ದ ತಿಳ್ಕ ಮಾತಾಡ್ಬೇಡ ನೀನು. ಈ ಕಾಲದಾಗೆ ಕಾಸಿದ್ರೆ ಕಾಸಿದ್ದಿ ಅಂತ, ನಾವ್ ಏನ್ ಮಾಡ್ಬೇಕಾದ್ರು ಕಾಸೇ ಬೇಕು. ಹೌದು, ಹಾಗಿರಿದ್ರೆ ಕಾಸು ಸುದ್ದಿ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಬಿಡಿ. ಸಿದ್ದೇಗೌಡ್ರೆ ಹೆಂಗೆ ವ್ಯವಸಾಯ ನಿಮ್ ಕಡೆ ಕೇರ್ನಗರ ಅಂತಂದ್ರೆ ಅದು ಭತ್ತದ ಕಣಜ. ಹೌದು ಬುದ್ಧಿ, ಭತ್ತದ ಕಣಜ. ಹೆಂಗೆ ನಿಮ್ದು ಎಷ್ಟು ಎಕರೆ ಜಮೀನ್ ಇದ್ದದು? ಏನ್ ಕತೆ? ನಾಲ್ಕು ಎಕರೆ ನೀರಾವರಿ ಇದೆ, ಒಂದ್ ನಾಲ್ಕು ಐದು ಎಕರೆ ಇದಿದೆ ಡ್ರೈ ಲ್ಯಾಂಡ್ ಹೊಲಗಳು ಇದ್ರೆ ಏನ್ ಮಾಡಿರಿ ಬುದ್ಧಿ? ಏನು ಪ್ರಯೋಜನ ಇಲ್ಲ. ಯಾಕೆ ಕುಬೇರಣ್ಣ ಕಷ್ಟಪಟ್ಟು ಮಾಡ್ತೀವಿ, ಅದ್ರ ತಕ್ಕಂತೆ ಬೆಲೆ ಸಿಗೋದಿಲ್ಲ. ಸಾಲ ಸಾಲ ಮಾಡಿ ನಾಟಿ ಹಾಕಿ ಕುಯ್ಲು ಕುಯ್ದಿ ಭತ್ತ ಮಾರಕ್ ಹೋದಾಗ ಈ ವರ್ಷ ನೋಡಿ ದಪ್ಪ ಭತ್ತ 1300, ಸಣ್ಣ ಭತ್ತ 1600, ಮನೆ ಬಾಕಲ್ ಬಂದು ತುಂಬ್ಕೊಂಡೋಯ್ತೀವಿ ಅಂತ ಹೇಳಿದ್ರೆ ತುಂಬ್ಕೊಂಡೋಯ್ತಾರೆ. ಕಣದಲ್ಲೇ ಕೊಟ್ಟಿವಿ ಹಸಿಯ ಊಟಕ್ಕಾಗಷ್ಟು ಮಡಿಕೊಂಡು, ಅದಿನ್ನೂ ಬಂದಿಲ್ಲ ಸಾಲ ಸಾಲ ಎಲ್ಲಾ ಸಾಲ ರೈತನಿಂದ. ಈಗ ಹೈನುಗಾರಿಕೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಸರಿ ಸರ್, ಅದ್ರ ಬಗ್ಗೆ ವಸಿ ಹೇಳಿ. ನಿಮ್ದು ಏನ್ ನಿಮ್ ದಿನಚರಿ ಹೆಂಗಿರುತ್ತೆ ಹೇಳಿ? ನಾವು ನಾಟಿ ದನಗಳು ಸಾಕಿದ್ವಿ, ಒಂದು 8 ಹಸುಗಳು ಇದಾವೆ ನಾಟಿ ದನ, ಒಂದ್ 8-10 ಎಮ್ಮೆಗಳು ಮಡಿಕೊಂಡಿದೀವಿ, ಒಂದು 4 ಕುರಿಗಳು. ತತ್ಕಾಲಿಕವಾಗಿ ಕುರಿ, ಯಾಕೆಂದ್ರೆ ಕುರಿ ಇದ್ರೆ ಕುಬೇರ ಇದ್ದಂಗೆ ಅಂತ ಹೇಳ್ತಾರೆ. ನಡೆದಾಡೋ ಬ್ಯಾಂಕ್ ಅದು. ನಮ್ಗೇನಾರು ಮಕ್ಳು ಮರಿಗೆ ಹುಷಾರಿಲ್ಲ, ಒಂದ್ ಕರೆಂಟ್ ಚಾರ್ಜ್ ಕಟ್ಬೇಕು, ಒಂದ್ ಅರ್ಜೆಂಟ್ ಒಂದ್ ಏನಾದ್ರು ತಕೋಬೇಕು ಅಂದ್ರೆ ಒಂದ್ ಕುರಿನ ಒಂದ್ 10 ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಬಿಡೋದು, ಹುಡಿಕೊಂಡು ತಿರುಗ್ತಾ ಇರ್ತಾರೆ. ಹಾಗಾಗಿ ಕುರಿ ಮಡಿಕೊಂಡಿದೀವಿ ಸ್ವಲ್ಪ. ಕೋಳಿಗಳು ತಳಗಿಟ್ಕೊಂಡಿದೀವಿ, ಒಂದ್ 20-30 ಕೋಳಿ ಇಟ್ಕೊಂಡಿದೀವಿ. ಏನೇ ಆದ್ರೂ ಕುಬೇರಣ್ಣ, ಕುರಿಗಳಿಗೂ ನಿಮ್ಗೂ ಒಂಥರ ಇಬ್ರು ಹೆಸರು ಒಂದೇ ತರ ಹತ್ತತ್ರ ಬರ್ತದೆ. ಕುಬೇರಣ್ಣನ್ ಕುರಿಗಳು ಯಾರ್ದು ಕುರಿಗಳು? ಕುಬೇರಣ್ಣ ಈಗ ಕುಬೇರಪ್ಪ ಅವ್ರು ಹೇಳದ್ರಲ್ಲ ಕುರಿಗಳು ಇಟ್ಕೊಂಡಿವಿ ಅಂತ, ಕುರಿ ಇದ್ರೆ ಕುಬೇರ ಇದ್ದಂಗೆ ಅಂತ ಏನೋ ಹೇಳದ್ರಲ್ಲ. ನಿಮ್ ಹೆಸರು ಹಂಗ ಮಡಗವ್ರ ಏನ್ಬಿಟ್ಟು ಕುರಿ ಸಾಕಿದ್ರೆ ಹೆಂಗೆ ನೀವು? ಇಲ್ಲ ಇಲ್ಲ, ಅದು ರೈತನ್ಗೆ ಕಸಬು, ಅದು ಅದು ಜೋಬ್ ಇದ್ದಂಗೆ, ಜೋಬ್ ದುಡ್ಡಿದ್ದಂಗೆ. ಕುರಿ ಇದ್ರೆ, ಕುರಿ ಕೋಳಿ ಮೇಕೆ ಇವೆಲ್ಲ ಇದ್ರೆ ದುಡ್ಡಿದ್ದಂಗೆ. ನಾವು ಬೆಳೆ ಬೆಳೆದಿ 6 ಕಾದು ಅದು ಮಾರಿ ಸಾಲ ಕೊಟ್ಟಿ ನಾವು ಮಾಡೋದಕ್ಕೆ, ಕುರಿ ಮಟನ್ಗೋಸ್ಕರ ಹೋಯ್ತದಲ್ಲ, ಹಾಗಾಗಿ ಬೇಗ ಬಂದು ತಗೊಂಡೋಯ್ತಾರೆ. ಫೋನ್ ಮಾಡಿದ್ರೆ ಬಂದು ತಗೊಂಡೋಯ್ತು. ಅಲ್ಲಕ್ಕಪ್ಪ ರಾಜಣ್ಣ, ಅವ್ರು ಮೊದ್ಲೇ ಹೈನುಗಾರಿಕೆ ಅಂದಾಗ ಎಲ್ಲಾನು ಹೇಳಿಲ್ಲ, ಎಮ್ಮೆ ಒಂದ್ 10 ಎಮ್ಮೆ ಮಡಗಿವಿನಿ, ಹಸುಗಳು ಮಡಗಿವಿನಿ, ಎತ್ತು ಮಡಗಿವಿನಿ ಅಂತ ಎಲ್ಲ ಹೇಳಿಲ್ವಪ್ಪ, ಬರೀ ಕುರಿ ಅಂತ ಹೇಳಿದ್ರ ಅವ್ರು ನಿನ್ಗೆ? ಇಲ್ಲ, ನಾ ಕೇಳದವ್ರನ್ನ ಊಂಕವ ಅವ್ರ ಹೈನುನಲ್ಲಿ ಎಲ್ಲಾನು ಸಾಕವ್ರವ್ರು ಸಾಕವ್ರೆ ಗೊತ್ತು, ಕುರಿನೂ ಸಾಕವ್ರಲ್ಲ, ನಾನು ಅವ್ರಿಗೆ ಸಂತೋಷ ಆಗ್ಲಿ ಅಂತ ಕೇಳದೆ. ರೈತನ ಬದುಕಿ ಅಷ್ಟು ಎಲ್ಲ ಇರ್ಬೇಕು, ಎಲ್ಲ ಇದ್ರೆ ಮಾತ್ರ ರೈತ ಬದುಕಡಕ್ ಸಾಧ್ಯ ಹೊರತು ಒಂದನ್ನೇ ನಂಬ್ಕೊಂಡು ಏನು ಮಾಡಕ್ಕಾಗಿಲ್ಲ ನಾವು ಇವತ್ತು. ಈಗ ಎಷ್ಟು ಸುಬ್ಬಣ್ಣ ಅವಾಗವಾಗ ಹೇಳಲ್ವಾ ಶಂಕರಣ್ಣ, ಮಿಶ್ರ ಬೆಳೆ ಬೆಳಿಬೇಕು ಅಂತ, ಹಂಗೆ ಎಲ್ಲಾನು ಇರ್ಬೇಕು ರೈತ ಅಂದ್ರೆ. ಸರಿ ಕಪ್ಪ, ಹೇಳಿ ನಿಮ್ ಊರಲ್ಲಿ ಇನ್ನೇನ್ ಮಾಡ್ತೀರಿ? ಈಗ ಹಾಲಿನ ಉತ್ಪಾದನೆ ಖರಾಬ್ ಎಷ್ಟಾಯ್ತದೆ, ಏನ್ ಕತೆ? ದಿವಸ ಒಂದ್ 20 ಲೀಟರ್ ಹಾಲು ಕರಿತೀನಿ, ಹಸುನ ಹಾಲು ಬೇರೆ ಎಮ್ಮೆ ಹಾಲು ಬೇರೆ ಅಂತ. ಸೀದಾ ಕರ್ಕೊಂಡು ಬೆಳಿಗ್ಗೆ ಎದ್ದಿ 4 ಗಂಟೆಗೆ ಎದ್ದಿ 4 ಕಾಲ್ ಗೆದ್ದಿ ದಂಪತಿಗಳು ಇಬ್ರುವೆ ದನ ಕರೆಲ್ಲ ತೊಳೆದಿ ಹಸು ಕರ್ಕೊಂಡು ಅದನ್ನ ತಗೊಬಂದಿ ಮನೆಯಲ್ಲಿ ಫಿಲ್ಟರ್ ಮಾಡಿ ಕ್ಯಾನ್ ಹಾಕೊಂಡು ಶುದ್ಧ ಹಾಲನ್ನ ಸಿಟಿಗೆ ತಗೊಂಡೋಯ್ತೀನಿ. ಒಂದ್ 38-42 ರೂಪಾಯಿವರೆಗೂ ಮಾರ್ತೀನಿ ನಾನು. ಮಕ್ಕಳಿಗೆಲ್ಲ 40-42 ಮಾರ್ತೀನಿ ಪ್ಯೂರ್ ಹಸುನಾಲು. ಎಮ್ಮೆ ಹಾಲು ಮಿಕ್ಸ್ ಮಾಡಿರೋದನ್ನ ಬೇರೆಯವ್ರು ತಗೋತಾರೆ ಟೀ ಕುಡಿಯಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರನೇ ಕೆಲವು ಜನ ಅವರೇ ರಿಟೈರ್ಡ್ ಆಗಿರೋಂತ ಮಂದಿ ಅವರು ಕೂತಿರ್ತಾರೆ ಬೆಳಿಗ್ಗೆ ಎದ್ದು 6:30 ಅವ್ರಿಗೆ ಹಾಲು ಕೊಡ್ಬೇಕು. ಈ ಅರ್ಧ ಲೀಟ್ರು 1 ಲೀಟ್ರ್ ತಗೋತಾರೆ, ಅರ್ಧ ಲೀಟ್ರ್ ತಗೊಂಡ್ರೆ 22 ರೂಪಾಯಿ, 1 ಲೀಟ್ರ್ ತಗೊಂಡ್ರೆ 40 ರೂಪಾಯಿ ಕೊಡ್ತಾರೆ. ನಾನು 25 ಲೀಟ್ರ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಕೆಲಸ ವಾಪಸ್ ಮನೆಗೆ ಬಂದ್ಬಿಡ್ತೀನಿ, ಒಂದು ಪೇಪರ್ ಓದ್ಕೊಂಡು ಪೇಪರ್ ತಗೊಂಡು ಬಂದ್ಬಿಡ್ತೀನಿ. ನಾಟಿ ಹಸುದೆ ಅಲ್ಲ ಕುಬೇರಣ್ಣವ್ರೆ, ಈ ಅಂಗಡಿ ಇಂಗಡಿಗೆ ಏನು ಹಾಕಕ್ಕಿಲ್ವಾ? ಟೀ ಅಂಗಡಿಗೆ ಏನಾದ್ರೂ ಎಮ್ಮೆ ಹಾಲ ಇಲ್ಲ, ನಮ್ಮ ಹಾಲು ಅವ್ರಿಗೆ ವರ್ಕೌಟ್ ಆಗಲ್ಲ, ದುಡ್ಡು ಜಾಸ್ತಿ ಅಂತಾರೆ ಅವರು, ದುಡ್ಡು ಜಾಸ್ತಿ ಅಂತಾರೆ. ಮತ್ತೆ ಪ್ಯಾಕೆಟ್ ಹಾಲು ಬೆಳಿಗ್ಗೆ 4 ಗಂಟೆಗೆ ಅವ್ರ ಮನೆ ಬಾಗಿಲು ಬರ್ತದೆ, ಅದು ಸ್ಟೋರೇಜ್ ಮಾಡಿ ಇಟ್ಟಿರ್ತಾರೆ ಫ್ರಿಡ್ಜ್ ಅಲ್ಲಿ, ಹಾಗಾಗಿ ಥಂಡಿ ಒಂದ್ ದಿವಸ ಎಲ್ಲ ಇಟ್ಕೋಬಹುದು. ನಮ್ದು ಅದಿಲ್ಲ, ಸ್ಟೋರೇಜ್ ಮಾಡಂತ ಶಕ್ತಿ ಇಲ್ಲ ನಮ್ದು. ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ನಿಮ್ ಕೆಲಸ? 4 ಗಂಟೆ 10 ನಿಮಿಷ 4 ಗಂಟೆಗೆಲ್ಲ ಶುರು ಮಾಡ್ತೀವಿ. ಅದೇ 4 ಗಂಟೆ 10 ನಿಮಿಷ ಅಂತ ಅವಳ ಹಂಗ ಹೇಳ್ತಿರಲ್ಲ. ಹೌದು, ನಾನು ಹೇಳದ್ 4 ಗಂಟೆಗೆ 10 ನಿಮಿಷ ನಿತ್ಯ ಕರ್ಮ ಮುಗಿಸ್ಬೇಕಲ್ಲ ಸ್ವಾಮಿ. ಕೇಳಕ 4 ಗಂಟೆಗೆ ಎದ್ದೋಳ್ದಾರಂತ ಯಜಮಾನ್ರು ಸರಿಕಪ್ಪ, ನಾನು ಎಷ್ಟೋ ದಿವಸ ಎದ್ಬಿಟ್ಟು ಬಂದ್ಬಿಟ್ಟು ನೀನು ಗೊಬ್ಬರ ಹಾಕೊಂಡ್ ಮಲಗಿರ್ ನಾನಲ್ವ ಹೇಳಿದ್ರೆ 7 ಗಂಟೆಗೆ ಗೊಬ್ಬರ ಹಾಕೊಂಡ್ ಮಲಗಿ ಸರಿಗಿದ್ದೀರಾ ಒಬ್ರಿಗೊಬ್ರಿಗೆ ಅಂತ ಚಳಿಗಾಲ ಬರುವಷ್ಟಿಲ್ಲ ಕವ ಕಮಲಾಬಾಯಿ ಇವನ್ಗೆ ಟೈಮ್ ಚೇಂಜು. ಇದ್ರ ಬಗ್ಗೆ ಚರ್ಚೆ ಏನ್ಬೇಡಿ, ನಮ್ ಕಸಬಿ ಅಷ್ಟು, ಹೊತ್ತಿಗೆ ಮುನ್ನ ಎದ್ದಿರಬೇಕು, ಎತ್ತಿಗೆ ಮೇವ ಹಾಕಿರಬೇಕು, ಹಿಂಡ್ರಿಗೆ ಮುತ್ತ ಕೊಟ್ಟಿರಬೇಕು. ತಪ್ಪನ್ನ ತಿಳ್ಕೊಬೇಡಿ, ಹಿಂಡ್ರಿಗೆ ಮುತ್ತು ಅಂದ್ರೆ ಅವಳು ಎಬ್ಬರ್ಸಕೋಬೇಕು. ಹೇಳಮ್ಮಿ ಬಡಿತೀನಿ ಅಂದ್ರೆ ಹೇಳ್ತಾಳ, 7 ಚಿನ್ನ 7 ಬೆಳ್ಳಿ ಅಂದ್ರೆ ನಿಧಾನ್ ಕೇಳಿ ಅವಳು ಬಿಸಿನೀರ್ ಕಾಯಿಸಿ ಇದು ಇಲ್ಲ. ಈಗ ಕುಬೇರಣ್ಣವ್ರೆ, ನೀವು ಒಳ್ಳೆ ಮುತ್ತಂತ ಮಾತಾಡಿದ್ರಿ ನೀವು ಬೆಳಿಗ್ಗೆ ಎದ್ಬಿಟ್ಟು. ಮೊದಲು ಈ ಹೆಣ್ಮಕ್ಳು ಎಲ್ರಿಗಿಂತ ಮೊದಲು ಎದ್ಬಿಟ್ಟು ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಗಂಡನ ಇಳಿಸ್ತಿದ್ರಂತೆಲ್ಲ ನೀವು ವಿರುದ್ಧವಾಗಿ ಹೇಳ್ತಾ ಇದ್ರಿ. ಯಾವ ಕಾಲದಲ್ಲಿ ಇದ್ದೆ ಅಣ್ಣ, ಇನ್ನು ಪಾದ ತೊಳ್ಕೊಂಡು ಕುಂತಿರ್ತಾರೆ, ಚೆನ್ನಾಗಿ ಹೇಳ್ದೆ. ಅವಾಗೇನ ಹೆಣ್ಮಕ್ಳು ಮನೇಲೆ ಕುಂತಿರೋರು ಹಂಗ್ ಮಾಡೋರು, ಈಗ ಅವರು ಗಂಡಸ್ರಗ್ ಸಮನಾಗಿ ದುಡಿತಾರೆ, ಅಂದ್ಮೇಲೆ ಎಲ್ಲದ್ರಲ್ಲೂ ಸಮಾನತೆ. ಮೊನ್ನೆ ತಾನೇ ಮಹಿಳಾ ದಿನಾಚರಣೆ ಮಾಡಿದೀವಿ, ನೀನು ಗಂಡನ ಪಾದ ಪೂಜಾ ವಿಷಯ ಹೇಳ್ತಿಯಲ್ಲ. ಅಲ್ಲ ಕವ ಕಮಲವ, ಇವತ್ತಿನ ಪರಿಸ್ಥಿತಿ ಹೇಳದ್ ನಿನಗೆ, ಅವರು ಇವತ್ತಿನ ಪರಿಸ್ಥಿತಿ ಮಾತಾಡ್ತಾ ಇದಾರೆ. ಮಾಡ್ತಿದ್ರಂತೆ ಇದ್ರು ಆತ್ರ ಮಾಡ್ಬೇಡ ಕೇಳಕ್ಕ, ನಮ್ಮ ಊದಿರ ಕಾಲದಲ್ಲಿ ಕಕ್ಕ ಅದೆಲ್ಲ ಇದ್ದು. ಇವತ್ತೇನಾಗದೆ ಅಂದ್ರೆ ಕಾಲ್ ಸಣ್ಣ ಮಾಡ್ಕೊತಾಳೆ, ನನ್ನ ಹೆಂಡ್ರು ಬಂದ್ ಕೂತಿರ ಕಾಲ್ ಕಟ್ ಮಾಡ್ಬಿಡ್ತಾಳ ಕವ್ವ, ಅಂತ ಕಾಲ ಬಂದದ ಇವತ್ತು. ಹೆಣ್ಮಕ್ಳ ಬಗ್ಗೆ ಆತರ ಇಲ್ಲ ಇಲ್ಲ, ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ, ಕಾಲ್ ಕಟ್ ಮಾಡ್ತಾರೆ ಜೋಕ್ಸ್ ಹೇಳ್ದದು ಹೇಳ್ತೀನಿ ಕೇಳವ. ಅವ್ರನ್ನ ನಾವು ಪ್ರೀತಿಯಿಂದ ಇಳಿಸ್ಬೇಕು ಅಷ್ಟೇ ಹೊರ್ತಿ. ಇವತ್ತು ಹಿಂದೆ ಆತರ ಇತ್ತು, ಇವತ್ತು ಚೇಂಜ್ ಆಗಿದೆ, ಎಲ್ಲರೂ ವಿದ್ಯಾವಂತರು. ಈಗ ನೀವೇನ್ ಕೆಲಸ ಮಾಡ್ತೀರಿ, ಅವ್ರೇನ್ ಕೆಲಸ ಮಾಡ್ತಾರೆ ವಸಿ ಹೇಳಿ. ನಾನು ದನಗಳೆಲ್ಲ ಕಟ್ಟಾಕ್ತೀನಿ, ಅವರು ದನ ಕಟ್ಟಾಕಿ ದನ ಎಲ್ಲ ತೊಳಿತೀನಿ, ಅವ್ರು ಕರ ಬಿಟ್ಕೋತಾರೆ, ತಿಂಡಿ ಉನಿ ಹಾಕ್ತಾರೆ, ತಕೊಂಡು ಮಡಗ್ತಾರೆ ಗೊಂತಿಗೆಲ್ಲ. ಈಗ ಮದುವೆ ಮಾಡ್ಕೊಳ್ಳುವಾಗ ನನಗೇನ ಅನುಮಾನ ಹೇಳಿ, ಯಾರೋ ಕುಬೇರ ಕುಬೇರ ಅಂತ ಹೇಳಿ ನಿಮ್ಮನ್ನ ಮದುವೆ ಮಾಡಿರ್ತಾರೋ, ಇರೋ ವಿಷಯ ಸಿದ್ದೇಗೌಡ ಅಂತ ಹೆಸರು ಹೇಳಿದ್ರ ಏನ್ ಕತೆ? ಇಲ್ಲ ಸ್ವಾಮಿ, ಇದ್ದಂಗೆ ಹೇಳಿ ಮದುವೆ ಮಾಡ್ಕೊಂಡ್ರು. ನಮ್ ತಂದೆನೆ ಹೋಗಿದ್ರು ಹೆಣ್ಣೋಡಕ್ಕೆ, ನಮ್ ತಂದೆ ತಾಯಿ ಇಬ್ರುವೆ, ಆಗಿನ್ನೂ ಇದ್ರು ಗಟ್ಟಿಯಾಗಿದ್ರು ನಮ್ ತಂದೆ ತಾಯಿ. ಅವರು ನಾವು ರೈತರು ಅಂತಲೇ ಮದುವೆ ಮಾಡ್ಕೊಂಡದ್ದು 1990 June 1-2 ನನ್ನ ಮದ್ವೆ ಅದ್ದು. ಹಾಗಾಗಿ ಅವತ್ತು ಇಷ್ಟು ಪಾರ್ವಡ್ ಇರಲಿಲ್ಲ, ಮೊಬೈಲ್ ಫೋನ್ಗಳು ಇರಲಿಲ್ಲ. ಅವರು ರೈತರ ಮನೆ ಕುಟುಂಬದಲ್ಲಿ ಹುಟ್ಟಿದ್ರು, ಅವರು ತುಂಬುದ ಕುಟುಂಬ. ಅದೇನೋ ಹಾಡುಗಳೆಲ್ಲ ಹೇಳ್ತಾ ಇದ್ರ. ಸರಿ ಸುಬ್ಬಣ್ಣ, ಕುಬೇರಪ್ಪನವ್ರ ವಯಸ್ಸು ಎಷ್ಟೀಗ ಕೇಳು? 56-25 ಜನ ನಂದು ಲೇಖಕೊಳ್ಳಿಗೆ 64 ತುಂಬಿದೆ ಅನ್ನಿಸ್ತಿದೆ ನನಗೆ, 63-64 ತುಂಬಿರ್ಬೇಕು. ನೋಡಿದೆ ಸುಬ್ಬಣ್ಣ, ನೀವ್ ಈಗ ಕೇಳ್ದೆ ಅವ್ರಿಗೆ ಮದುವೆ ವಿಷಯನ, ಏನ್ ನಾಚಿ ನೀರಾಗ್ಬಿಟ್ರ ಹತ್ಲಗಿ? ಅಲ್ಲ ಏನೇ ಆದ್ರೂ ಬಿಡಿ, ಈಗೆಂತ ನಾಚಿಕೆ ಬರ್ತದೆ? ಸಂತೋಷ ನೋಡಿ ಅವ್ರ ಮುಖದಲ್ಲಿ, ನಾಚಿಕೆ ಈಗ ನಾಚಿಕೆ ಬಿಡಿ. ಸುಬ್ಬಣ್ಣವ್ರೆ, ಅದೇನ್ ನಾಟಕದ ಹಾಡು ಹೇಳಿ, ನಾಟಕದ ಹಾಡು ಹೇಳ್ಸಮ್ಮ ಸುಮ್ನಿರಪ್ಪ. ಏನಂದ್ರೆ ಕುಬೇರಣ್ಣವ್ರು ಮಾತಾಡ್ತಿರೋದ ಕೇಳ್ತಾ ಇದಾರೆ, ನನಗೆ ಕೇಳ್ಬೇಕು ಕೇಳ್ಬೇಕು ಅನಿಸ್ತಾ ಇದೆ. ಏನ್ ಸ್ಪಷ್ಟವಾಗಿ ಮಾತಾಡ್ತಾರೆ ನೋಡಪ್ಪ. ಅಲ್ಲ ನಿನಗೆ ಕೇಳ್ಕೊಳ್ಳೋದು ಅಷ್ಟೇ ಅಲ್ಲ, ಅಳವಡಿಸ್ಕೋಬೇಕು ಆಮೇಲೆ ಅಳವಡಿಸ್ಕೊಳ್ಬೇ ಇರು ನೀನು. ಇಷ್ಟೇ ಸ್ಪಷ್ಟವಾಗಿ ಮಾತಾಡ್ತಾವ್ರೆ ಅಂದ್ರೆ ಇಷ್ಟೇ, ಯಾರ ನೀತಿ ಚೆನ್ನಾಗಿರ್ಬೇಕು, ಮಾತಾಡೋ ಮಾತಿನಲ್ಲಿ ಸ್ವಲ್ಪ ಹಿರಿಯರು ಕಿರಿಯ ಗುಣತೆ ಇರ್ಬೇಕು. ಯಾರು ಎಲ್ಲೆಲ್ಲಿ ಏನೇನ್ ಸಿಕ್ತೋ ಅದೆಲ್ಲ ಮಾತಾಡೋದ್ರಿಂದ್ಲೇ ಶರೀರಕ್ಕೆ ಅಂದ ಪ್ರಕೃತಿಯಿಂದ ಕೊಡ್ತಕ್ಕಂತ ಹೇಳ್ತಿರು ನಮ್ ತಂದೆ ತಾಯಿ ಎಲ್ಲ. ಮಾತಾಡೋ ರೀತಿನೂ ಚೆನ್ನಾಗಿರ್ಕೋ, ನ್ಯಾಲ್ಗೆ ಇದ್ರೆ ನ್ಯಾಗ್ವಾಲ್ಕೇ ದಾರಿ ಸಿಗ್ತದಂತೆ, ನ್ಯಾಲ್ಗೆ ಇಲ್ಲ ಅಂದ್ರೆ ಇಲ್ವಲ್ಲತ್ತವೇ ನಿಂತೈತಿವಿ ಅಂತ ಹೇಳ್ತಾರೆ. ಅಂತ ಗಾದಿನೂ ಇದೆ ನೋಡಪ್ಪ. ಹಾಗೆ ನಾವು ಮಾತಾಡೋದ್ರಲ್ಲಿ ಸ್ವಲ್ಪ ಒಂದು ನಿಘಂಟಾದಂತ ನಿಖರವಾದಂತ ಮಾತಾಡ್ಬೇಕು. ಎಲ್ಲೆಲ್ಲಿ ಏನೇನೋ ಮಾತಾಡಿದ್ರು ಅರ್ಥ ಇರಕ್ಕಿಲ್ಲ, ಅರ್ಥ ಇರಕ್ಕಿಲ್ಲ, ಆರೋಗ್ಯಕ್ಕೂ ಸೋಲ್ ಇರ. ಈಗ ಮಾತು ಸಾಕು, ಒಂದು ಹಾಡು ಹೇಳ್ಬಿಡಿ ಅತ್ಲಾಗಿ. ಇವನು ನಾಟಕದವನು ತಾನೇ ವಸಿ ಮೇಲು ಅಂತಿರ್ತಾನೆ ವಸಿ ಬಿಡಿ ಒಂದು ಆಡಲ್ಲ ಅವರು ಗಾದೆಗಳು ಆಮೇಲೆ ಇವನ್ನೆಲ್ಲ ಹೇಳ್ತಾವ ಇವ್ರವ್ರು ನೋಡಿದ್ರೆ ನನಗೆ ಇವರು ನಾಟಕದಲ್ಲಿ ಎತ್ತದ ಕೈಕಪ್ಪ ಆಡ್ತಿದ್ದ ಸಮಯ ಪೌರಾಣಿಕ ಆಡ್ತಿದ್ದ ಸಾಮಾಜಿಕ ಆಡ್ತಿದ್ದ ಇತ್ತೀಚೆಗೆ ನಾಟಕ ಆಡಕ್ ಹೋದ್ರೆ ಹಳ್ಳಿಗಳೆಲ್ಲ ಎಲ್ಲ ಒಂಥರ ವಿಚಿತ್ರ ಆಗ್ಬಿಟ್ಟವೆ ಇರ್ಲಿ ಇಲ್ಲ ಕುಬೇರಣ್ಣವ್ರೆ ನೀವ್ ಹಂಗ ಅನ್ಬೇಡಿ ಹಳ್ಳಿಗಳು ಹಳ್ಳಿಗಳಂಗೆ ಅವೆ ವಿಚಿತ್ರ ಏನ ಆಗಿಲ್ಲ ಆದ್ರೆ ಈಗ ಪೌರಾಣಿಕ ನಾಟಕಗಳು ಮಾಡ್ಬೇಕು ಅಂತಂದ್ರೆ ದುಡ್ಡು ಜಾಸ್ತಿ ಆಯ್ತಕ್ಕಪ್ಪ ಇಲ್ಲ ಸ್ವಾಮಿ ದುಡ್ಡು ಜಾಸ್ತಿ ಆಗಲ್ಲ ದುಡ್ಡು ಕೊಡ್ತದೆ ನಮ್ಮ ಇದರಿಂದ ಈಗ ಪಾತ್ರಗಳು ಕೇಳ್ಬೇಕಾದ್ರೆ ನನಗೆ ನನಗೂ ನನಗೂ ಅರ್ಜುನ್ ಕೊಡು ನನಗೂ ಅರ್ಜುನ್ ಕೊಡು ನನಗೂ ಕೃಷ್ಣನ್ ಕೊಡು ನನಗೂ ಕೃಷ್ಣ ಕೊಡು ಕೃಷ್ಣ ಒಬ್ನೇ ಅಲ್ವ ಎಷ್ಟ್ ಜನ ಕೃಷ್ಣ ತರಕದ್ದು ನಾಟಕದಲ್ಲಿ ಆ ಊರ ಪಾತ್ರ ಬೇಕು ಅಂತ ಮುಖ್ಯ ಪಾತ್ರಗಳು ಇವೇ ಬೇಕು ಎಲ್ಲಿದೆ ದುರ್ಯೋಧನನೇ ಬೇಕು ದುಶಾಸನನೇ ಬೇಕು ಏನೋ ಮಾಡೋದು ಎಲ್ಲಿಂದ ತರದು ಪಾತ್ರಗಳ ಮೂರ್ ಮಾಡ್ಸಕತ್ತ ನಾವು ಆ ವಿಷಯ ಕಮಲಕ್ ಅಂತ ಕೇಳಿಯಾ ನೀನು ಹಂಗೆ ಅಲ್ವಾ ಅದೇ ಕಮಲ ನಾಟಕಗಳು ನೋಡಿಲ್ಲ ಅಂತ ತಿಳ್ಕೊಂಡಿದ್ಯಪ್ಪ ಅವ್ರ ಯಜಮಾನ್ರು ಎಷ್ಟು ಮಾಡೋರೆ ಗೊತ್ತು ನನಗೆ ಕೂತು ನನ್ ಜೊತೆ ಎಲ್ಲ ಮಾಡೋರಕ್ಕನ ಈಗ ಏನಪ್ಪ ಹಾಡು ಕೇಳವ ಅಂದ್ರೆ ನೀವು ಬಿಡಕ್ಕಿಲ್ಲ ನೀವು ನೋಡಿ ಒಂದ್ ಹಾಡು ಹೇಳ್ತೀನಿ ನಾನು ಸೀತೆ ವನವಾಸಕ್ಕೆ ಹೊಟ್ಟೋಗಿರ್ತಾಳೆ ಶ್ರೀರಾಮಚಂದ್ರ ಲಕ್ಷ್ಮಣನ ಜೊತೆ ಹೋಯ್ತಾ ಇರ್ತಾರೆ ಸಿಂಪಲ್ ಒಂದು ಹಾಡು ಹೇಳ್ತೀನಿ ನಲ್ಲಿ ಪೋದಳೋ ಸೀತಾ ಜಾನಕಿ ಎನ್ನ ನಗಲಿ ಸೀತಾ ಲಕ್ಷ್ಮಣ ನಿಮ್ಮ ಅತ್ತೆಗೆ ನಗಲಿ ನನ್ನ ಶರೀರವು ಆಯಾಸವಾಗಿ ಬಳುತ್ತಿರುವುದು ನೀರನ್ನು ತರುವೆಯ ಅಣ್ಣ ತರುವೆ ತಡಿ ನಲ್ಲಿ ಅಡವಿಯೊಳ್ಳೆನಗೆ ನನ್ನವಳಿಲ್ಲದೆ ನಾ ಹೇಗೆ ಜೀವಿಸಲಿ ರಾಮ ರಾಮ ಕಣ್ಣಲ್ಲಿ ನೀರು ಬಂದ್ಬಿಡ್ತೇಕೋ ಇಂತ ಹಾಡುಗಳಕ್ಕೆ ಈಗ ನಾಟಕದಲ್ಲಿ ನಿಮ್ದೇನ್ ಪಾತ್ರ ಆಯ್ತು ನಾನು ರಾಮಾಯಣದಲ್ಲಿ ಸುಮಾರು ಪಾತ್ರ ಮಾಡಿದ್ದೆ ಸ್ವಾಮಿ ಮಾರುತಿ ಪಾತ್ರ ಮಾಡಿದ್ದೆ ಆಂಜನೇಯ ಸ್ವಾಮಿ ಹೂವೈ ಪರವಾಗಿಲ್ಲಕ್ಕಪ್ಪ ಮಾಡಿದ್ದ ಒಂದ್ಸಾರಿ ಸುಮಾರು ಪಾತ್ರ ಮಾಡಿದೀವಿ ಈಗ ಸ್ವಲ್ಪ ಮರ್ತೋಗಿದೆ ಈ ಹೆಣ್ಣಿನ ಪಾತ್ರ ಏನಾದ್ರು ಮಾಡಿದ್ರ ಕುಬೇರಣ್ಣ ಸಾಮಾಜಿಕ ನಾಟಕದಲ್ಲಿ ಮಾಡಿದೆ ಸ್ವಾಮಿ ಹೆಣ್ಣಿನ ಪಾತ್ರ ಯಾಕಂದ್ರೆ ನಿಮ್ ಧ್ವನಿ ಆಡುವಾಗ ಒಂಚೂರು ಹಂಗೆ ಬರ್ತದೆ ಜೊತೆಗೆ ನೀವು ನಾಚಕತ್ತಿರಲ್ಲ ಜಾಸ್ತಿ ಅದ್ ನೋಡ್ಬಿಟ್ಟು ಕೇಳ್ತಾರೀಗ ಇಲ್ಲ ಈಗ ಏನ್ ಗೊತ್ತಪ್ಪ ರಾಜಣ್ಣ ನಮ್ ರೈತ ಬಾಂಧವರು ಏನಿದಾರೆ ನನ್ನೂ ಸೇರಿಸ್ಕೊಂಡು ನಿನ್ನು ಸೇರಿಸ್ಕೊಂಡು ನೀನು ಚೆನ್ನಾಗಿ ಮಾಡ್ತೀಯಕ್ಕಬಿಡು ನಾ ಹೇಳದ ಎಲ್ರು ಏನ್ ಸಾಮಾನ್ಯ ಅಲ್ಲಕ್ಕಪ್ಪ ಈಗ ನಾಟಕ ಮಾಡೋದ್ರಲ್ಲೂ ಸೈ ವ್ಯವಸಾಯ ಮಾಡೋದ್ರಲ್ಲೂ ಸೈ ಪ್ರತಿಯೊಂದಕ್ಕೂ ನಾವು ಸೈ ಆದ್ರೆ ಒಳ್ಳೇದಾಗಿರ್ಬೇಕು ಅಷ್ಟೇ ಹೋಯ್ತು ಬಿಡಿ ಸಮಯ ನಮ್ ತಲೆ ಮುಗಿದ್ಮೇಲೆ ಮುಗೀತು ಎಲ್ಲ ಆರಂಭ ಮಾಡೋದಿಲ್ಲ ಎಲ್ಲ ಸಿಟಿ ಬಿದ್ರು ರೈತರ ಮಕ್ಕಳು ಎಲ್ಲ ಸಿಟಿ ಬಿದ್ರಿ ಯಾರು ಆರಂಭ ಮಾಡೋದಿಲ್ಲ ಸಮಯ ಈಗ ನೀವು ಏನೇನ್ ಬೆಳೆ ಬೆಳಿತೀರಾ ಯಾವ ತುಂಬಾ ಚೆನ್ನಾಗಿ ಬೆಳೆದಿರಾ ಅದು ವಸ್ತು ಹೇಳಿ ನಾನು ಭತ್ತ ಬೆಳೆದಿದ್ದೀನಿ ರಾಗಿ ಬೆಳೆದಿದ್ದೀನಿ ಮತ್ತೆ ಸಿರಿಧಾನ್ಯಗಳು ಬೆಳೆದಿದ್ದೀನಿ ಸ್ವಂತ ಉಪಯೋಗ ಮಾತ್ರ ಸೇಲಿಂಗ್ ಮಾರಾಟಕ್ಕಿಲ್ಲ ನಮ್ಮ ಹತ್ರ ಮಾರಾಟ ಇಲ್ಲ ಅಲ್ಲಿ ಕಡಿಮೆ ಆಗಿರೋದ್ರೆ ನಮ್ಮ ಸ್ವಂತಕ್ಕೆ ಮಾತ್ರ ಮಾಡ್ಕೊಂಡಿದ್ವಿ ನಾವು ರಾಗಿ ಜೊತೆಲಿ ನವಣೆ ಕುಸುಬೆ ಕೊಮ್ಮನಕ್ಕಿ ಇಂಥ ಒಂದು 9 ಥರದ ಸಿರಿಧಾನ್ಯಗಳನ್ನು ಬೆಳ್ಕೊಂಡಿದ್ವಿ ಆಮೇಲೆ ಸಾಮೂಹಿಕವಾಗಿ ಮಾಡದೇ ಇದ್ದಾಗ ಏನಾಯ್ತದೆ ಅಂದರೆ ಹಕ್ಕಿ ಪಕ್ಷಿಗಳ ಕಾಟ ಜಾಸ್ತಿಯಾಗಿ ತಿನ್ಕೋತದೆ ಒಂದು ಪಲ್ಲ ಆಯ್ತದೆ ಒಂದು ಕುಂಟಾಲ ಆಯ್ತದೆ ಅಂತ ನಿರೀಕ್ಷೆ ಪಟ್ಟಿದ್ರೆ ಆಗದೆ ಒಂದು 25-30 ಸೇರು ಅಂದ್ರೆ ಎಲ್ಲರೂ ಹಾಕಬೇಕು ಅಂತ ಹೇಳ್ತಿದ್ರು ಎಷ್ಟೋ ಸರಿ ಇದೇ ಚಾವಡಿ ಮೇಲೆ ಕೂತ್ಕೊಂಡು ಮಾತಾಡಿರುವಪ್ಪ ನೀನು ಹಾಕಿಲ್ವಲ್ಲ ರಾಜಣ್ಣ ಹಾಕಿದ್ರೆ ಹಾಕಬೇಕು ಇಲ್ಲ ಅಂದ್ರೆ ಇಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಈಗ ಎಲ್ರು ಒಂದಿಷ್ಟ ಹಸುಗಳು ಸಾಕೊಂಡು ಇಲ್ಲ ತೇಸ್ಗಳು ಸಾಕೊಂಡು ಹೈನುಗಾರಿಕೆ ಕೊಟ್ಟಿದ್ದಾರೆ ಒಂದಷ್ಟು ಹುಲ್ಲು ಹಾಕೋತಾರೆ ಅದು ಊರಿನಲ್ಲಿ ಡೈರಿ ಇರೋದ್ರಿಂದ ಡೈರಿ ಹಾಕೊಂಡು ವಾರಕ್ಕೊಂದ್ಸರಿ 15 ಸರಿ ದುಡ್ಡು ಬರ್ತದೆ ದುಡ್ಡು ತಗೊಂಡಂಗೋ 20 ಪರ್ಯೋದು ಮಾಡ್ಕೊಂಡು ಕಾಲ ಕಳೀತಾವ್ರೆ ಅಷ್ಟೇ ಈಗ ನೀವು ಈಗ ಕುಬೇರಣ್ಣವ್ರೆ ಈ ನೀ ಎಲ್ಲ ಈಗಿನ ಪೀಳಿಗೆಯವರೆಲ್ಲ ಮಾಡಕ್ಕಿಲ್ಲಕ್ಕಪ್ಪ ಎಲ್ಲ ಸಿಟಿ ಪಟ್ನಾ ಗಿಟ್ನ ಹತ್ಬಿಟ್ರು ಅಂತಂದ್ರಲ್ಲ ಅವ್ರು ಯಾಕೆ ಹಂಗ ಆಗ್ಬಿಟ್ರು ಅಂತ ಯಾವ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೆಳಿಗ್ಗೆ ನಮಂಗ ಅಷ್ಟೊತ್ತು ಕೇಳ್ಬೇಕು ಕೆಲಸ ಮಾಡ್ಬೇಕು ಜಮೀನ್ ಹತ್ರ ಹೋಗ್ಬೇಕು ಇದೆಲ್ಲ ತಾಪತ್ರೆ ಅಂದ್ಬಿಟ್ಟು ಆಮೇಲೆ ಕಟ್ಕೊಂಡಿರ್ತಕ್ಕಂಥ ಅವ್ರ ಶ್ರೀಮತಿ ಇರ್ತಾರಲ್ಲ ಅವು ಎಲ್ಲ ಎಜುಕೇಶನ್ ಇವ್ರಿಗೆ ಅದ್ಗೋದ್ರೆ ಬರದೆ ಸಾಯಂಕಾಲ ಮಧ್ಯಾಹ್ನ ಹಾಗಾಗಿ ಅವರು ಏನ್ ಬೇಸರ ಆಯ್ತು ಓದಿದ್ದಾರೆ ಯಾವ್ದಾರು ನೌಕರಿ ಇಟ್ಕೊಂಡು ಹೋಗೋಣ ನಡೀರಿ ಅಂತ ಸಿಟಿ ಕೊಟ್ಟಾಯ್ತಾ ನೀವ್ ಹಂಗ ಅಂತೀರಾ ಈಗ ಕೋವಿಡ್ ಸಂದರ್ಭದಲ್ಲಿ ಹೆಂಗಾಯ್ತು ಈ ಬೆಂಗಳೂರಿನಲ್ಲಿ ಇದ್ದವರು ಸುಮಾರು ಜನ ವಾಪಸ್ ಮಾಡಿ ಅಲ್ಲಿ ಇನ್ಯಾರ್ದೋ ಕೈ ಕೆಳಗಡೆ ನಾವು ಸಂಪಾದನೆ ಮಾಡೋ ಬದಲು ನಮ್ಮ ಊರ್ನಾಗ ಇಷ್ಟೆಲ್ಲ ಐತಲ್ಲ ಒಂದಿಷ್ಟು ಕಷ್ಟಪಟ್ರೆ ಅನುಕೂಲ ಆಗ್ತದಲ್ಲ ಅಂತ ಅವರೆಲ್ಲ ಮಾಡ್ತಾವ್ರೆ. ನಿಜ ಬಂದ್ರು ಬಂದ್ರು ಏನಾಯ್ತು ಅಂದ್ರೆ ಮತ್ತನ ಸುಧಾರಿಸ್ಕೊಂಡು ತೆಳ್ತೆಳಗ ಅಲೆ ಕಾಲ್ ಕೀಳ್ತಾ ಇದಾರೆ ನಮ್ಗೆ. ಈಗ ಬಿಡಿತು ಬರೋಣ ಸುಬಣ್ಣ. ಇನ್ನೊಂದು ಏನ್ ಗೊತ್ತಾ ಸುಬಣ್ಣ, ಕುಬೇರಣ್ಣ ಅವರು ಬಹಳ ಬುದ್ಧಿವಂತರು. ಎಲ್ರು ಹಂಗಲ್ಲಕ್ಕಪ್ಪ, ಕೆಲವ್ರು ಅಲ್ವಾ, ಕೆಲವ್ರು ಕೆಲವ್ರು ಕೆಲವ್ರು ಎಲ್ರು ಅಲ್ಲ. ಈಗ ಹಳ್ಳಿ ಬಗ್ಗೆ ಪ್ರೀತಿ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ನಮ್ ಭೂಮಿ ನಮ್ ಜಮೀನು ನಮ್ ತಾತ ಮುತ್ತಾತ ದುಡಿದಿರೋ ಜಾಗ ಇದು, ಇದ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಕೆಲಸ ಮಾಡೋರು ಅವ್ರೇ. ಕೆಲವು ಜನ ಕೆಲವು ಜನ ಅವ್ರೆ ಈಗ ನಿಮ್ ಹೆಸರೇ ಉಳಿಸ್ಲಿಕ್ಕೆ ಇಲ್ವಾ ಅವ್ರೆ? ನೀವ್ ಹೆಂಗ್ ಮಾಡ್ತೀರ ಅದನ್ನ ಹೇಳಿ ವಸಿ. ನಾವ್ ಅದೇ ಹಾಲು ಕರ್ದ್ ಹಾಕ್ಬಿಟ್ಟು ಬರ್ತೀವಿ, ಅಲ್ಲಿ ಬಂದು ಜಮೀನ್ ಹತ್ರ ಹೋಯ್ತಿವಿ, ಕುರಿ ಆಡು ಎಲ್ಲ ಬಿಟ್ಕೋತೀವಿ. ಮನೆ ಹತ್ರ ಹೆಂಗಸರಿರ್ತಾರೆ ನಮ್ಮ ಶ್ರೀಮತಿ ಅವರು, ಕೋಳಿ ಕರುಗಳೆಲ್ಲ ನೋಡ್ಕೊಂಡು ಮನೆ ಹತ್ರ. ಅವ್ರ ಹೆಸರೇನು? ಅವ್ರ ಹೆಸರು ರುಕ್ಕಮ್ಮ ಅಂತ. ನನ್ನ ಹೆಸರು ಕುಬೇರ, ಅವ್ರ ಹೆಸರು ರುಕ್ಕಮ್ಮ. ನೀವೇನಂತ ಕರಿತೀರ ಅವ್ರನ್ನ? ಮಾಮೂಲಿ ಲಕ್ಷ್ಮಿ ಅಂತ ಕರೆದ್ ಬಿಡಿ ಕುಬೇರಣ್ಣ. ಮಾಮೂಲಿ ಕರಿತೀವಿ ಇಬ್ಬರಿಗೂ ಸರಿ. ಇಷ್ಟು ವರ್ಷ ಏನ್ ಕರ್ದವ್ರ ಅದನ್ನೇ ಕರಿತಾರೆ ಕುಬೇರಣ್ಣ ಅಂದ್ಮೇಲೆ ಲಕ್ಷ್ಮಿ ಅಂತ ಅಡ್ಡ ಹೆಸರು ಇಟ್ಕೊಂಡ್ರೆ ತಪ್ಪೇನ? ಕುಬೇರಣ್ಣ ಅಂದ್ರೆ ರುಕ್ಕಿ ಅಂತ ಹೆಸರದಿಲ್ಲ, ರುಕ್ಮಿಣಿ ಅಂತ ಕರೆಯೋದು. ರುಕ್ಮಿಣಿ ರುಕ್ಕಿ ಇನ್ನೇನ್ ಬೇಕು ಹೇಳಿ. ಮಣ್ಣೆಲ್ಲ ಹೆಂಗೆ ನಿಮ್ ತಂದೆ ಕಾಲ್ದಂಗ್ ಇದ್ದದ ಹಿಂಗೆ ಉಳಿಸ್ಕೊಂಡಿದೀರಾ, ಅದಕ್ಕೆಲ್ಲ ಹೆಂಗ್ ಮಾಡ್ತೀರಿ ಅಂತ? ನಾವ್ ಹಂಗೆ ಉಳಿಸ್ಕೊಂಡಿದೀವಿ ಸರ್. ನೀರು ಬಿದ್ದ ಮಳೆ ಬಿದ್ದಾಗ ಫಸ್ಟ್ ನಾವು ಬೆಳ್ಳುಕ್ಕೆ ಅಂತ ಉಳ್ತೀವಿ. ಈಗ ಆಲ್ರೆಡಿ ಮಳೆ ಬೀಳ್ತು ಒಂದ್ ಸಾರಿ ಬೆಳ್ಳುಕ್ಕೆ ಉತ್ತಿದ್ವಿ ನಾವು. ಹೋದ್ರೆ ಸಹ ದೀಪಾವಳಿ ಕಳೆದ್ಮೇಲೆ ಮಳೆ ಬೀಳ್ತು ಎರಡು ಸಾರಿ. ಯಾವಾಗ ಅಂದ್ರೆ ಈ ಜನವರಿ ಡಿಸೆಂಬರ್ ಕೊನೆ ಜನವರಿ ಮೊದಲನೇ ವಾರದಲ್ಲಿ ಬೆಳೆ ಬೀಳ್ತು ಮೈಸೂರು ಜಿಲ್ಲೆ ಅಂತ. ಆಗ ನಾವು ಮಳೆ ನೀರು ಅಡ್ಲಾಗಿ ಇಳಿಜಾರಿಗೆ ಅಡ್ಲಾಗಿ ಹೊಲ ಉತ್ತಿದ್ವಿ. ಹೊಲ ಉತ್ತಿ ರೆಡಿ ಮಾಡಿ ಎರಡು ಉಳಿಸಿ ರೆಡಿ ಮಾಡ್ಕೊಂಡಿದ್ವಿ. ಅಂದ್ರೆ ನೀರು ಹರಿದೋಗ್ಬಾರ್ದು. ಹೌದು, ನೀರು ಹರಿದೋಗೋ ಜಾಗಕ್ಕೆ ಅಡ್ಡ ಉಳಿಸಿ ಅಡ್ಡ ಉಳಿಸಿ ಅದನ್ನ ಬಲರಾಮ್ ನೇಗಲು ಅಂತಿದೆ ಟ್ರ್ಯಾಕ್ಟರ್ಲಿ, ಟ್ರ್ಯಾಕ್ಟರ್ ಉಳಿಸಿದ್ವಿ. ಏರಿಲ್ಲ ಈಗ ದನಗಳಿಲ್ಲ, ಟ್ರ್ಯಾಕ್ಟರ್ಲ್ಲಿ ಎಲ್ಲ ಆರಂಭ ಮಾಡ್ತಾರ. ಈಗ ಅಡ್ಡ ಉಳಿಸಿ ಎರಡು ಉಳಿಸಿ ಬೆಳ್ಳುಕ್ಕೆ ಅಂತ ಹೇಳಿ ಉಟ್ಕೊಂಡಿದ್ವಿ. ಇರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಹಳೆ ಒಂದು ಫಸಲು ಏನಿರ್ತದ, ತೆನೆ ಎತ್ಕೊಂಡಿರೋದು, ಕೂಳೆ ಇರ್ತಕ್ಕಂಥದ್ದು, ಕಸ ಕಡ್ಡಿ ಎಲ್ಲ ಕೊಳತಿ ಕಾಂಪೋಸ್ಟ್ ಆಗಿರ್ತದೆ. ಮತ್ತೆ ಅದರಲ್ಲಿ ಇರ್ತಕ್ಕಂಥ ಏನು ರೋಗದ ಒಂದು ಇದಿರ್ತದೋ ಅವೆಲ್ಲ ಬಿಸಿಲಿಗೆ ತತ್ತಿಗಳೆಲ್ಲ ಒಡೆದು ಹೋಗಿರ್ತದೆ. ಹಾಗಾಗಿ ರೆಡಿ ಮಾಡ್ಬಿಟ್ಕೊಂಡಿದ್ವಿ. ಮುಂದೆ ನೆಕ್ಸ್ಟ್ ಮಳೆ ಬಿದ್ದ ತಕ್ಷಣ ಏನ್ ಮಾಡ್ತೀವಿ ನಾವು ಅಂದ್ರೆ ಒಂದು ವೇಳೆ ಉಳಿಸಿ ಕೊಟ್ಟಿಗೆ ಗೊಬ್ಬರ ಇದೆ ಸಾಕಷ್ಟು ನಮ್ಮಲ್ಲಿ. ಟ್ರ್ಯಾಕ್ಟರ್ ಇರಿಸಿ ಎಕರೆ ಒಂದಕ್ಕೆ 3-4 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ಸಿ ಗೊಬ್ಬರ ಚೆಲ್ಕೊಂಡು ಯಾವ ಇದ್ದಂಗ್ಲೆ ಒಣಗದ ರೀತಿ, ಭೂಮಿ ಒಣಗದ ರೀತಿ ಅದ ಉತ್ಕೊಂಡು ಬಿಟ್ಕೋತೀವಿ ನಾವು. ಈಗ ಕೊಟ್ಟಿಗೆ ಗೊಬ್ಬರ ಅಂದ್ರಲ್ಲವ, ನಮ್ ಕುಬೇರಣ್ಣನಿಗೆ ಅದ್ರ ಬಗ್ಗೆ ಕೊರತೆ ಇಲ್ಲಕವ? ಯಾಕೆ ಅಂದ್ರೆ ಎಮ್ಮೆ 10 ರಾಸುಗಳು, ಕೋಳಿ ಕುರಿ ಮೇಕೆ ಒಸಿ ಒಂದಾದವ ಎಲ್ಲನೂ ಕೊಟ್ಟಿಗೆ ಹಾಕತಾರೆ. ಅದೇ ಗೊಬ್ಬರ ಸಾವಯವ ಗೊಬ್ಬರ ಒಳ್ಳೆ ಬಲಿಷ್ಠವಾಗಿರ್ತದೆ. ಮೊನ್ನೆ ನಮ್ ಸುಬ್ಬಣ್ಣ ಹೇಳ್ತಿರ್ನಿಲ್ವ, ಅದ ಯಾವ್ದಾವ್ದು ಪ್ಯಾಕೆಟ್ ತಂದ್ ಹಾಕ್ಬೇಕು ಅಂದ್ಬಿಟ್ಟು, ಅದು ಗಂಧಕ ಗಂಧಕ ಕಬ್ಬಣ ಅದು ಬೇಕು, ಅದು ಬೇಕು. ಅದ್ರ ಜೊತೆಗೆ ಈಗ ಎಲ್ಲ ಸಿಕ್ಬಿಡುತ್ತೆ. ಸುಬ್ಬಣ್ಣ ಹೇಳಿರ್ಲಿಲ್ವಾ ಈಗ ನಮ್ಮಲ್ಲಿ ಮಾಡೋ ಶಕ್ತಿ ಇಲ್ದಿರತ್ತೆ ಅದೆಲ್ಲ ತಗೋತಾರ. ಯಾವ್ದೋ ಕಂಪ್ನಿಗಳು ಬಂದ್ ಮಾಡವೆ ಆಯಿಲ್ ಅಂತೆ, ಪ್ಯಾಕೆಟ್ ಅಲ್ಲಿ ಬರೋದಂತೆ, ಇವೆಲ್ಲ ಮಾಡೋರೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮನೇಲಿ ನಮ್ಮಮ್ಮ ಮಡಿಕೆಯಲ್ಲಿ ಮಾಡಿ ಹಿಟ್ಟಿಕ್ಕದ್ದು ಹೆಂಗಿದವು ನಾವು. ಇವತ್ತು ಫಾಸ್ಟ್ ಫುಡ್ ಅಲ್ಲಿ ತಂದಿದ್ದ ಪುಳೋಗ್ರೆ ಅಂತ ಎಲ್ಲ ನತ್ತಂದಿ ನಾವು ಪುಳೋಗ್ರೆ ಕಲ್ಸ್ಕೊಂಡು ಉಂಡ್ರೆ ಹೆಂಗಿದ್ದು. ನಮ್ಮ ಮನೇಲೆ ತಯಾರು ಮಾಡುದು, ನಮ್ಮ ಮನೆ ಹುಣಸೆಣ್ಣೆ ತಯಾರು ಮಾಡಿ ಪುಳೋಗ್ರೆ ಮಾಡ್ಕೊಂಡು ಊಟ ಮಾಡೋದು ಹೆಂಗಿದ್ದು. ಹಂಗೆ ನಮ್ಮದೇ ಆದಂತ ಗೊಬ್ಬರದಲ್ಲಿ ಬೆಳೆದಾಗ ಭೂಮಿಲಿ ಸತ್ವ ಇರುತ್ತೆ, ತೇವಾಂಶ, ಅದಕ್ಕೆ ಬೇಕಾದಂತ ಅಂಶಗಳು ಸಿಗ್ತವೆ, ಮುಂದಿನ ಫಸಲು ಫಲವತ್ತಾಗಿ ಬರ್ತದೆ. ನಾವು ಯಾವ್ದೋ ಸಾವಯವ ಬಾಟ್ಲೆ ತನ್ ಮಾಡಿರ್ತಾರೆ ಅದ್ ಯಾರು ಗೊತ್ತಿರ್ತದೆ ಅಲ್ಲಿ ಏನ್ ಮಾಡಿರ್ತಾರೆ ಅಂತವ. ಈ ತರ ಅಡ್ವರ್ಟೈಸ್ ನೋಡಿ ನಾವು ಜೀವನ ಮಾಡ್ತಾ ಇದ್ದೀವಿ. ಹಿಂದೆ ನಮ್ ತಾಯಿ ತಂದೆ ಇದ್ದಾಗ ಬೇವಿನ ಸೊಪ್ಪು ತಂದೆ ಕಡಾಯಿ ಹಾಕ್ತಿದ್ವು ನೀರೊಲೆ ಅಂತ ಹೇಳ್ಬಿಟ್ಟು, ಗೂದ್ಮೊಟ್ಟೆ ಸೌದೆಲೆ ಅದ್ ಹಾಕಿ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾ ಇದ್ದೋ. ಹಿಂದೆ ಇತ್ತು ಇಲ್ಲೆಲ್ಲ ಒಂಥರ ಕಜ್ಜಿ ಇದೆಲ್ಲ ಬರ್ತಿದ್ದಾಗ ಹಿಂದಿ ಚರ್ಮದಲ್ಲಿ ಮಕ್ಕಳಿಗೆ ಮತ್ತೆ ನಮ್ಮ ಅಕ್ಕ ತಂಗಿಯರಿಗೆ ವಯಸ್ಸಾದಂಥವ್ರಿಗೆ ಸ್ಕಿನ್ ಡಿಸೀಸ್ ಆಗಲಿ ಇದೆಲ್ಲ ಬರೋದು ತೀರಾ ಕಡಿಮೆ. ಈಗ ಕಮಲವ್ವ ಏನಾಗ್ಬಿಟ್ಟದೆ, ನಮ್ಮ ಕುಬೇರಣ್ಣ ಹೇಳ್ತಿರೋದು ಮುತ್ತನಂತ ಮಾತು ಏನವ ಬದಲಾವಣೆ ಆಗ್ಬಿಟ್ಟದೆ ಕವ. ಈಗ ಸೀಗೆಕಾಯಿ ಹಾಕತ್ತಿದ್ವು, ನಮ್ಮವ್ವ ಕೈ ಎಣ್ಣೆಯ ತಲೆಗೆ ಸಾವಿರ್ಬಿಟ್ಟು ಬಿಸಿಲಲ್ಲಿ ಕುಣಿಸ್ಬಿಡೋಳು. ಒಂದೊಂದ್ ದಿವಸ ಮೈ ಕೈಗೆಲ್ಲ ಸಾವಿರ್ಬಿಟ್ಟು ಬರೀ ಚಡ್ಡಿ ಹಾಕ ಕೂರಿಸ್ಬಿಡುತ್ತೆ. ಹೇಳ್ತೀನಿ ರೇ ಇದ್ಯಾಕಯ ಮದ್ಯ ಬಾಯಾಕ ಬಿಟ್ಕೊಂಡ್ ಬರಪ್ಪ ತಟ್ಬಿಡ್ತಾಳೆ ತಲೆಗೆ ಹಾಕೊಂಡು ಅನ್ಬಿಟ್ಟು ಇವನ್ಗೂ ಬರೀ ಚಡಿಲ ಓಡ್ಬಿಡೋಣ ಕಸಬಣ್ಣ ಬರನಲ್ಲ ಮನೆಗೆ ಇವನ್ಗೂ ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಬರೀ ಚಡಿಲ ಕೂರಿಸ್ಬಿಟ್ಟು ಇಬ್ಬರಿಗೂ ಎಣ್ಣೆ ತಟ್ಟೋಣ. ಅದು ಎಣ್ಣೆ ಸ್ನಾನ ಮಾಡಿದ್ರೆ ಹಿಂದೆ ಶರೀರ ದೃಢಕಾಯವಾಗಿ ಇರ್ತಿತ್ತು, ಮುಂದೆ ಬೆಳೆಯೋ ಮಕ್ಕಳಿಗೆ ಆರೋಗ್ಯ ಒಂದು ಆಯುಸ್ಪೂರ್ವಕ ಆರೋಗ್ಯ ಇರ್ತಿತ್ತು. ಹಾಗಾಗಿ ಹಿಂದಿನವ್ರ ಅದೊಂದು ಪದ್ಧತಿ ಮಾಡ್ತಿದ್ರು. ಈಗ ಇನ್ನೊಂದು ಕವ ನಾ ಅದನ್ನೇ ಹೇಳಕ್ ಬಂದಿ, ಈಗ ಸೀಗೆಕಾಯ ಉಪಯೋಗಿಸೋರೆ ಕಡಿಮೆ ಆಗ್ಬಿಟ್ಟು ಎಲ್ಲವ ಉಪಯೋಗಿಸೋರ ಎಂತೆಂತವ ಪ್ಯಾಕೆಟ್ ಗಳ ಹಾಕಬಿಟ್ಟು ಕೈ ಹಾಕಬಿಟ್ಟು ನೊರೆ ಬಂದ್ಬಿಡ್ಬೇಕು ಇವ್ರಿಗೆ, ಮೈಕಾಯ ಎಲ್ಲ ನೊರೆ ತುಂಬಿಕೊಂಡ್ಬಿಟ್ರೆ ಓಹೋ ಏನೇ ಸ್ನಾನ ಅಂತಾರೆ. ಅದ್ರಲ್ಲಿ ನಮ್ಮ ಸಿದ್ದೇಗೌಡರು ಸ್ನಾನ ಅಂದ್ರೆ ಕಡಾಯಿ ಗುರಿ ಹಾಕೋರು, ಈಗ ಅವ್ರು ಹೇಳಲಿಲ್ವಾ ಸೊಪ್ಪೆಲ್ಲ ವಸಿ ತಡ್ಕೊಳಪ್ಪ. ಈಗ ಈ ಸಾಮಾಜಿಕವಾಗಿ ಕೆಲವೆಲ್ಲ ನಂಬಿಕೆಗಳು ಏನದೆ ತಪ್ಪು ತಿಳುವಳಿಕೆ ಏನದೆ ಅದೆಲ್ಲ ಹೋಗ್ಲಾಡಿಸ್ಬೇಕು ಅಂತಾನೆ ಒಂದ್ ಚಳವಳಿ ಆಯ್ತು. ಅದ್ರಲ್ಲೂ ಭಾಗವಹಿಸಿದ್ರು ಕುಬೇರಣ್ಣ. ಕುಬೇರಣ್ಣ ಅದೇನೇನೋ ನಾಟಕ ಮಾಡಿದೀನಿ ಅಂತಿದ್ರ ಹೇಳಿ ವ್ಯವಸ್ಥೆ ಡೈಲಾಗ್ ಹೇಳಿ ಅದ್ರದ್ದು. ಈಗ ನಾವು ಬರೀ ಮಾತಾಡ್ಸಕ ಕೂತ್ಕೊಂಡ್ರೆ ಚೆನ್ನಾಗಿರಕ್ಕೆಲ್ಲ ಕಪಾಸು ಅಪರೂಪಕ್ಕೆ ಬಂದವ್ರೆ ನಮ್ ಕುಬೇರಣ್ಣ ಹೇಳಿ ನೀವು ಹೇಳ್ತೀನಿ ಅಂತವನೆ ಮಾಡೋ ಸುಮ್ನೀರೀಗ ಏನಾಗೈತೆ ಅಂದ್ರೆ ಈಗ ಬರೀ ಇದನ್ನ ಹೇಳ್ಕೊಂಡ್ರೆ ಜನಕ್ಕೆ ಅದು ಒಂಥರ ಮುಜುಗರನೆ ಆಗ್ಬಹುದು, ಸ್ವಲ್ಪ ಕಾಮಿಡಿನೂ ಇರ್ಬೇಕಲ್ವೇ. ಹಾಗಾಗಿ ಈಗ ಮೊಬೈಲ್ ಬಂದಿದೆ, ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಂದೂರಿನಲ್ಲಿ ಇರ್ತಿದ್ದಾಗ ಆಗ ಸಿಕ್ಕಾಪಟ್ಟೆ ಕೆಲಸ, ಆಗ ಲೆಟರ್ ಬರೀತಿದ್ರು, ಲೆಟರ್ ಯಾತ್ರೆ ಲೆಟರ್ ಬರೀತಿದ್ದು ಕಾಗದ ಕಾಗದ ವಾಲೆಗರಿ ಅಂತದ್ದು ಸಿಕ್ತಿತ್ತು. ಅದು ಒಂಥರ ತಾಳೆಗರಿ ಅಂತ ಸಿಕ್ತಿತ್ತು, ತಾಳೆಗರಿ ತಾಳೆಗರಿ ಮಾಡ್ಕೊತಾನ. ಆಗ ಅತ್ತೆ ಮಗಳಿಗೆ ಬರೀತಿದ್ದು, ನೀರಿಗಂತ ನೀನಿ ಬಾ, ಹೋರಿಗಂತ ನಾನು ಬರ್ತೀನಿ, ಮಾವು ತೊಪ್ಪಲ್ಲಿ ಕೂತು ನಿಂತು ಮಾತಾಡೋಣ ಅಂತ ಹಿಂದಿನ ಕಾಲ. ಈಗಿನ ಕಾಲ ಮೊಬೈಲ್ನಲ್ಲಿ ಎಲ್ಲ ಸೆರೆ ಹಿಡಿದು ಮೊಬೈಲ್ನಲ್ಲೆಲ್ಲ ಮಾಡೋದು, ವಾಟ್ಸಪ್ ಮಾಡೋದು, ಅವು ಎಲ್ಲ ಮಾತಾಡಂಗಿಲ್ಲ. ನಾವು ಈಗ ವಯಸ್ಸಾಗಿದೆ, ಬೆಡಿ ಬುಡಿ ಅದ್ರ ಚಿಂತೆ ನಮ್ಗೆ ನಿಮ್ದು ಹೇಳ್ಕೊಳ್ಳಿ ನಾ ಆಗಿನ ಕಾಲದ ಅದೇ ಬೆಸ್ಟ್. ನಿಮ್ ಕಾಲದಲ್ಲಿ ಹೆಂಗಿತ್ತು ಅದನ್ನ ಹೇಳಿ. ನಮ್ ಕಾಲದಲ್ಲಿ ಎಷ್ಟೇ ಸಮಯ ನಮ್ಮ ಅತ್ತೆ ಮಗಳು ಪ್ರೀತಿ ಮಾಡಕ್ ಹೋಗಿ ಅವ್ರ ಮನೆ ಗೊಬ್ಬರ ಎಲ್ಲ ತುಂಬ್ತಿದ್ದು, ಆಗ ಅವ್ರಿಗೆ ಅದ್ ಹೇರಕ್ ಹೋಗೋದು, ಅವ್ರ ಗದ್ದೆಗೆ ಹೋಗೋ ಜೊತೆ ಹೋಗೋದು. ನೀವು ಮದ್ವೆ ಆಗಿರೋದು ಅವ್ರನ್ನ? ಇಲ್ಲ, ನಾವ್ ಬೇರೆ ಕಡೆ ಮದ್ವೆ. ಅದು ನಡೀತಿದ್ದೆ ಲಾಭ, ಗೊಬ್ಬರ ತುಂಬಿದ್ದೆ ಲಾಭ. ಗೊಬ್ಬರ ತುಂಬೋದು, ಅವ್ರ ಮನೆ ದನ ಕಾಯಕ್ ಹೋಗೋದು, ಅವ್ರ ಏನಾರು ಹೇಳಿದ್ರೆ ಹೋಗಿ ತೆಂಗಿನ ಮರ ಉದಿಸ್ಕೊಡೋದು, ಹೇಳಿದ ಮನೆನೇ ಉದಿಸ್ಕೊಂಡು ಅವ್ರ ಮನೆ ಬಾಕಲು ಮಾಡ್ಬಿಡುದು ತರ ಪದ್ಧತಿ. ಆಗ ಯಾಕೆಂದ್ರೆ ಹೆಣ್ಮಕ್ಳು ಬಾರಿ ಗೌಪ್ಯ, ಆಗ ಇಷ್ಟ ಏಜ್ ಅಂತ ಆದ್ಮೇಲೆ ಗೌ ಸಾಮಾನ್ಯಲ್ಲಿ ಇರ್ತಿದ್ರು. ನೋಡ್ಬೇಕು ಅಂದ್ರೆ ಭಾರಿ ಹಿಂಸೆ. ನೋಡ್ಬೇಕಾದ್ರೆ ಅತ್ತೆ ಮಗಳಾದ್ರು ಮನೆಗೆ ಹೋದ್ರೆ ಕಾಫಿ ಇಲ್ಲ ಟೀ ಇಲ್ಲ, ಹಿಟ್ಟು ಮಾಡಿ ಇಕ್ಕೋ ಕಾಲ್ ಹೋಗ್ಬೇಕು, ಹಿಟ್ಟು ಬಾ ಅನ್ನೋರು, ಹಿಟ್ಟು ಇಕ್ಕಕ್ ನಮ್ಮ ಅತ್ತೆನೆ ಬರ್ತಿದ್ರು. ಅವ್ಳು ನೋಡ್ಬೇಕು ಅಂದ್ರೆ ಬಗ್ಗಿ ಇಣಕಿ ನೋಡ್ಬೇಕೆಲ್ಲ, ಕಷ್ಟಪಟ್ಟಿದ್ದೀರಿ ಬರ್ಲೇಬೇಕಲ್ವೇ, ಮಾನವ ಅಲ್ವಾ. ಯಾವ್ದೋ ರಾಯರು ಬಂದ್ರು ಮಾವನ ಮನೆಗೆ ಆಡಲ್ ಬರ್ತದಲ್ಲ, ಹಂಗಾಯ್ತು. ನೀವು ನಿಮ್ಮ ಅನಿಸಿಕೆ ಹೆಂಗಿರೋದು, ನಿಮ್ಮ ಉದ್ದೇಶ ಏನಿರ್ತಿತ್ತು ಅಂದ್ರೆ ಅತ್ತೆ ಮಗಳು ನೋಡಿದ್ರೆ ಸಾಕು ಅಂತ ಹೋಗಿ ಊಟಕ್ಕೆ ಕೂತ್ಕೊಂಡಿದ್ರಿ. ಹೌದೌದು, ತಟ್ಟೆ ಮಾಡಿಕೊಂಡು ಅತ್ತೆ ಬಂದ್ಬಿಟ್ಟು ಮುದ್ದೆ ಇಕ್ಕುವಾಗ ಏನ್ ಅನ್ಸಿತ್ತು ನಿಮ್ಗೆ? ಅಯ್ಯೋ ಈ ತಾಯಿ ಯಾಕೆ ಬಂದ್ರಪ್ಪ, ಮಗಳು ಬರೋದಲ್ವೇ, ಅವ್ರಿಗೂ ನೋಡ್ಬೇಕು ಅಂತ ಆಸೆ. ಬಾಕಲ್ ಕಿಂಡಿಲ್ ನೋಡ್ತಾ ಇರೋರು ಏನೋ, ಅವ್ರಿಗೆ ನಾವು ಕಾಣಿಸ್ತಿದ್ವಿ, ನಮ್ಗೆ ಅವ್ರು ಕಾಣಿಸ್ತಿಲ್ಲ. ನಮ್ ಕವಿ ಇದ್ರ ಬಗ್ಗೆ ಕವನಗಳು ಎಷ್ಟು ಚೆನ್ನಾಗಿ ಬರೋದು, ಕೆ ನರಸಿಂಹಸ್ವಾಮಿ ಅವರು ಎಷ್ಟು ಚೆನ್ನಾಗಿ ಬರೋದಾರೆ ಅಲ್ವೇ. ಕಾಲ ಅದು ಈಗ ಬಿಡಿ, ಈಗೆಲ್ಲ ಇದಾಗೋಯ್ತು, ಈಗೆಲ್ಲ ಈ ಚಿತ್ರ ಸಮಾನತೆ ಪರವಾಗಿಲ್ಲ ಈಗಿನ ಕಾಲದಲ್ಲಿ. ಈಗ ಕೆಲವೆಲ್ಲ ಆರೋಗ್ಯ ಕಾರ್ಯಕ್ರಮಗಳಿಗೆಲ್ಲ ನೀವು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಅದು ಮಸಿ ಹೇಳಿ ಅಂತ. ಆರೋಗ್ಯ ಕಾರ್ಯಕ್ರಮಗಳು ಅಂದ್ರೆ ಹಳ್ಳಿಹಳ್ಳಿನಲ್ಲಿ ಕಾರ್ಯಕ್ರಮಕ್ಕೆ ಆಶಾ ಕಾರ್ಯಕರ್ತರು ಜೊತೆಯಲ್ಲಿ ಮೇಡಮ್ದಿರು ಡಾಕ್ಟರ್ಗಳೆಲ್ಲ ಬರ್ತಾ ಇದ್ರು. ಏನ್ ತಗೋಬೇಕು, ಬಾಣತೀರಿ ಏನ್ ತಗೋಬೇಕು, ಬಸರಿ ತಗೋಬೇಕು ಅಂತ ನೋಡಿ ನಾಟಕ ಮಾಡ್ತಿದ್ರಂತ. ನಾಟಕನೇ ಮಾಡ್ತಿದ್ವಿ ನಮಗ, ರಾಗಿ ರೊಟ್ಟಿ, ಬಿಮ್ಮನ್ ಸೇವರ ಇದ್ದಾಗ, ಗರ್ಭಿಣಿ ಸ್ತ್ರೀಯರಿದ್ದಾಗ, ಮತ್ತೆ ಅವ್ರಿಗೆ ಮೀನು ಮೊಟ್ಟೆ ಇಂಥದ್ದೆಲ್ಲ ಹ್ಯಾಕ್ ತಕೋಬೇಕು ಅನ್ನೋದು ಒಂದು ತಿಳುವಳಿಕೆ ಕೊಡ್ತಾ ಇದ್ವಿ. ಈಗ ಪ್ರಪ್ರಥಮವಾಗಿ ಹಳ್ಳಿಗಳಲ್ಲೇ ಮೀನು ಸಿಗ್ತದೆ, ಕೆರೆ ಕಟ್ಟೆಗಳಲ್ಲಿ. ಈಗ ಕೊಂಡ್ಕೊಂಬಂದು ವಯಸ್ಸಿನೊಳಗೆ ಇರತಕ್ಕಂಥ ಮೀನು ತಗೋಬಾರ್ದು. ಮತ್ತೆ ಕೋಳಿ ಸಾಕಿರ್ತಾರೆ, ನಾಟಿ ಕೋಳಿ, ಎದುರು ಮೊಟ್ಟೆ, ಮತ್ತೆ ರಾಗಿ ರೊಟ್ಟಿ, ಬೆಣ್ಣೆ, ಬೆಣ್ಣೆ ತುಪ್ಪ, ಕಾಯಿಸು ತುಪ್ಪ, ಬೆಣ್ಣೆ, ಹುಚ್ಚಳ ಚಟ್ನಿ, ಹುಚ್ಚಳ ಚಟ್ನಿ, ತೆಂಗಿನಕಾಯಿ, ಹುಳ್ಳಿಕಾಳು ಚಟ್ನಿ, ಹುಳ್ಳಿಕಾಳು ಚಟ್ನಿ. ಏನೇನ್ ಇಷ್ಟವೋ ಅದೆಲ್ಲ ಹೇಳ್ತಾವನೆ ನೋಡಪ್ಪ. ನಾನು ಹೇಳೋದು ಸುಬ್ಬಣ್ಣ ಕೇಳಲ್ಲ ಓಲಿ, ಅವ್ರು ಹೇಳೋದು ಈ ತಿಂಡಿ ವಿಷಯ ಬಂದಾಗ ನನಗೆ ಅದೇನೋ ಒಂಥರ ನಾಲ್ಗೆ ಹಳೆದ್ನೆಲ್ಲ ನೆನ್ಸ್ಕೊಬಿಡ್ತದೆ. ನಿಜ ಅಲ್ವೇ, ಅವತ್ತಿನ ಕಾಲದಲ್ಲಿ ಹಂಗೆ ಮಾಡಿ ಮಾಡಿ ಕೊಡ್ತಾಳೆ. ನೀ ತಿಂದು ತಿಂದು ಅವ್ರು ಹೇಳೋದ್ನ ಹೊಸಿ ಕೇಳು, ಮಧ್ಯೆ ಭಯ ಆಗ್ಬಿಡ. ಈಗ ಏನೇ ನಿನ್ನೇನ್ ತಿಂದೆ ಇಲ್ಲ, ನಂಗೆ ಮಾತಾಡ್ಬೇಡ, ಕೂತ್ಕೊಳ್ಳೋ ಗೊತ್ತಿಲ್ವಾ, ಮಧ್ಯೆ ಭಯ ಆಗ್ತಿದ್ದೀನಿ. ಈಗ ಆಮೇಲೆ ಬಾಣಂತಿಯರಿಗೆ ಪ್ರತ್ಯಕ್ಷವಾಗಿ ಸಿಕ್ಕಂತದ್ದು ತಾಯಿ ಹಾಲಿ ಪ್ರಪ್ರಥಮವಾಗಿ ದೀರ್ಘಾಯಸ್ಸೋದು ಯಾವ ಟಾನಿಕ್ಕೂ ಏನು ಮಾಡಕ್ಕಾಗಿದೆ. ಎದೆ ಹಾಲು ತಾಯಿ ಹಾಲು ಉತ್ತಮವಾದಂತಹ ಹಾಲು, ಅದನ್ನ ಉಣಿಸ್ಲಿಕ್ಕೆ ಏನ್ ಬೇಕು ಅದ್ರ ಬಗ್ಗೆ ಪಾತ್ರ ಮಾಡ್ತಿದ್ವಿ ನಾವು. ಆಮೇಲಿಂದ ತೆಂಗಿನಕಾಯಿನಲ್ಲೇ ಏನ್ ಸಿಗುತ್ತೆ ಅಂತ ಗೊತ್ತು, ಪರೋಕ್ಷವಾಗಿ ಸಿಕ್ಕಂತದ್ದು ತಾಯಿ ಹಾಲಲ್ಲಿ ಹೊರತು ಇನ್ನು ತೆಂಗು ಇತರಲ್ಲಿ ಎಲ್ಲ ಸಿಕ್ಕಂತದ್ದು ಭೂಮಿಯಿಂದ ಬೆಳೆದ ಮೇಲೆ ಸಿಕ್ಕೋದು, ತಾಯಿ ಹಾಲಿನಲ್ಲಿ ಸಿಕ್ಕಂತದ್ದು ಅದಕ್ಕೇನೋ ಮರ್ತ್ಕೊಬಿಟ್ಟಿದ್ದೀನಿ. ಅದು ಅಮೃತಕ್ಕೆ ಸಮಾನ, ಒಂದೇ ಮಾತಾಡಬೇಕು ಅಂತಂದ್ರೆ ಎಲ್ಲ ಏನೇನ್ ಸತ್ವಗಳಿರ್ಬೇಕು ಎಲ್ಲ ಅದ್ರಲ್ಲಿ ಇರ್ತದೆ. ಲ್ಯಾರಿಕ್ ಆಸಿಡ್ ಅಂತ ಇರುತ್ತೆ, ತಾಯಿ ಹಾಲು ಬಿಟ್ರೆ ನಮ್ಗೆ ತೆಂಗಿನ ಹಾಲಲ್ಲೇ ಸಿಗುತ್ತೆ. ತೆಂಗಿನಕಾಯಿ ತಿಂದ್ರೆ ನಾವು ದಪ್ಪ ಆಗ್ಬಿಡ್ತೀವಿ ಅಂತೆಲ್ಲ ಅಂತಾರಲ್ಲ, ಅದೆಲ್ಲ ಬರೀ ಸುಳ್ಳು. ಎದೆ ಹಾಲು ಕುಡಿಯೋ ಮಗುಗೆ ತೆಂಗಿನ ರಸ ಕುಡ್ಸಕ್ಕಂತ ನಾವು, ಅದಕ್ಕೆ ದೊಡ್ಡವರಾದ್ಮೇಲೆ ತೆಂಗು ಚೆನ್ನಾಗಿ ಬಳಸ್ಬೇಕು. ಅದ್ ಸರಿ ಸುಬ್ಬಣ್ಣ. ಈಗ ಯಜಮಾನ್ರನ್ನ ನಮ್ ಗದ್ದೆ ದಿಕ್ಕ ಕರ್ಕೊಂಡು ಹೋಗ್ತೀನಿ, ಶಂಕರಣ್ಣನ ಕರ್ಕೊಂಡು ನಾಳೆ ಕರ್ಕೊಂಡು ಹೋಗ. ಇಷ್ಟೊತ್ತಲ್ಲಿಗಪ್ಪ ಹೋಗಿ ಜಲ್ದಿ ಜಲ್ದಿ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲಿ ಒಂಚೂರು ಟೀ ಮಾಡಿತ್ತಳ, ಈಗ ಕುಡ್ಕೊಂಡು ಹೋಗಿ ಒಂದ್ ರೌಂಡ್ ಕರ್ಕೊಂಡು ಹೋಗಿದ್ ಬರ್ತೀನಿ. ನಮ್ ಜಮೀನಲ್ಲಿ ಏನೇನು ಹೊಸ ಹೋರಾಕ್ ಹೊರಗಳಿದ್ರೆ ಅವ್ರಿಗೆ ಹೇಳ್ತಾರೆ, ಏನಾದ್ರು ಸರಿ ಪಡಿಸ್ಕೊಳಕ್ ಆಯ್ತದೆ. ರಾಜಣ್ಣ ಕಮಲಕ್ಕೆ ಹೇಳು, ನಾನು ಟೀ ಕಾಫಿ ಕುಡಿಯೋದಿಲ್ಲ, ಮಜ್ಜಿಗೆ ಕೊಡ್ಸಣ್ಣ ಸಾಕು. ಆಯ್ತು ಕೊಡ್ಸೋಗ್ಬಿಡಿ. ಅದಕ್ಕೇನು ಅಲ್ಲಕ್ಕಪ್ಪ, ನೀವು ಹೋಗಿ ಹೋಗಿ ಇವರ ಕೇಳೋದು ನೀನು. ಕುಬೇರಣ್ಣ ಬಹಳ ಸಿಸ್ಟಮ್ಯಾಟಿಕ್ ಕುಕ್ಕಪ್ಪ. ಹಾಲು ಬಿಟ್ರೆ ಇನ್ನೇನು ಕುಡಿಯಕ್ಕಿಲ್ಲ, ಸಕ್ಕರೆನು ಕಡಿಮೆ ಮಾಡ್ಬಿಟ್ಟವ್ರ ಅವರು ಇತ್ತೀಚೆಗೆ ಹೆಚ್ಚಿಗೆ. ಸಕ್ಕರೆ ಏನ್ ಕಮ್ಮಿ ಮಾಡಿಲ್ಲ, ಸಕ್ಕರೆ ಬೆಲ್ಲ ಎಲ್ಲ ತಿಂತೀವಿ, ನಮ್ಗೇನು ಸುಗರ್ ವಿಪಿ ಆ ತರದ್ ಏನಿಲ್ಲ. ಆದ್ರೂ ಈ ಬೇಸಿಗೆ ಕಾಲ ಟೀ ಎಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ, ಮಜ್ಜಿಗೆ ಅಥವಾ ಪಾನಕ ಇದ್ರೆ ಒಳ್ಳೇದು. ಈಗ ಪಾನಕ ಕೊಟ್ಬಿಡೋ ಕಮಲಕ್ಕ, ಹಂಗೆ ಕರ್ಕೊಂಡು ಹೋಯ್ತಾ ರಾತ್ರಿಗೆ ಊಟಕ್ಕೆ ಶಂಕರಣ್ಣ ಮನೆಗೆ ಕರ್ಕೊಂಡು ಹೋಯ್ತಾ. ಆಯ್ತುಕ್ಕಪ್ಪ, ನಾವ್ ಹೆಚ್ಚಗಡ್ಲೇನೆ ಇವತ್ತಿವ ಸುಬ್ಬಣ್ಣ ಮೊದ್ಲೇ ಹೇಳಿದ್ದ ನೋಡು, ಕಮಲಕ್ಕನು ಬಂದಳಂತೆ. ಸರಿಕಪ್ಪ, ಓಸಿ ಮಾತಾಡ್ತೀನಿರಪ್ಪ. ಸುಬ್ಬಣ್ಣ ಮೊದ್ಲೇ ಹೇಳಿದ್ದ ಹೀಗೆ ಬತ್ತರಿಸಿದ್ದೇಗೌಡ್ರು ಕುಬೇರರು ಕಪ್ಪ ಅವರು ಅಂತಂದ್ರು. ನಾನ್ ನಿಜವಲ್ಲವೇ ದೊಡ್ಡವ್ರು ಬರ್ತಾವ್ರೆ, ದೊಡ್ಡವರೇ ಇವರು. ನಾನೇನ್ ಅನ್ಕೋಬಿಟ್ಟಿದೆ, ಕುಬೇರರು ಅಂತಂದ್ರೆ ಕೈಗೆ ಬ್ರಾಸ್ಲೈಟ್, ಐದ್ ಬೆರಳಿಗೂ ಉಂಗ್ರ ಹಾಕೊಂಡಿರ್ತಾರೆ, ಆಮೇಲೆ ಕತ್ತಿಗೆ ಕೂತ್ಗೆಗೆ ಚೈನ್ ಹಾಕೊಂಡಿರ್ತಾರೆ ಅಂತ. ನಾಟಕದ ಕುಬೇರ ನೋಡಪ್ಪ, ಎಷ್ಟು ಸಿಂಪಲ್ ಆಗಿ ಬಂದವ್ರೆ ನಮ್ ಕುಬೇರಣ್ಣ. ಅಲ್ಲ ಕಣ್ಣ, ಇವತ್ತು ಅವೆಲ್ಲ ಹೊಸಿ ಬೆಲೆ ಆಗಿದ್ದವ, ಅವೆಲ್ಲ ಹಾಕಕ್ಕಾದಣ್ಣ. ದನ ಕರ ಮೇಯಿಸ್ಕೊಂಡು ರೈತ ಅವೆಲ್ಲ ಹಾಕಕ್ ಕೈಲ, ಕುಬೇರ ಅಂತ ಕಟ್ಟವ್ರ ಅಷ್ಟೇ. ಸಂಪತ್ತು ಇವ್ ಹೇಳೋದು ನಾಟಕದ ಕುಬೇರ, ನೀವು ಪ್ರಕೃತಿ ಕುಬೇರ ಅಷ್ಟೇ. ಬನ್ನಿ, ಆಗ್ಲಿ ಆಗ್ಲಿ, ಥ್ಯಾಂಕ್ಸ್ ಅಣ್ಣ. ಈಗ್ಲೇ ಕರ್ಕೋಬೇಡ, ಕೂತ್ಕಪ್ಪ. ಇದ್ಯಾಕೆ ಯಾಕಯ್ಯ ಹಿಂಗಾಡಿಯ ನೀನು ಅಪರೂಪಕ್ ಬಂದವ್ರೆ ಇರೋಣ ಕುಬೇರ. ಜಮೀನ್ ತೋರ್ಸಕ್ ಆತ್ರ ಅಷ್ಟೇ, ನೀನ್ ಬಿಟ್ರೆ ಹಿಂಗೆ ಮಾತಾಡ್ತಾನೆ ಇರ್ತೀಯ ನೀನು. ನಡಿ ಕರ್ಕೊಂಡು ಕಮಲಕ್ಕ, ಅದೇನ್ ತಗೊಂಡ್ ಬಾ ಈಗ ನೋಡ್ಕೊಬಿಟ್ಟು ಕುಬೇರಣ್ಣ ಬಂದ್ಬಿಡಿ ಮನೇಲಿ. ಹೊಸಿ ಇವತ್ತು ಮೊದ್ಲೇ ಹೇಳಿದ್ರು ಸುಬ್ಬಣ್ಣ, ಸ್ವಲ್ಪ ಹೆಚ್ಚುಗಟ್ಲೆ ಮಾಡ್ಸಿವ್ನಿ. ಸುಬ್ಬಣ್ಣ ಕರೆ, ಅವ್ನ್ ಬಿಟ್ಬಿಟ್ಟಿಯಲ್ಲ. ಕರೀದಾದ್ರು ಬರ್ತಾರೆ ಕಣ್ಣಡಿಯಪ್ಪ, ಕರೀದು ಹೆಂಗ್ ಬರ್ತಾರೆ ಸ್ವಾಮಿ, ಕರೀರಿ. ಒಂದ್ ಮಾತ ಇರ್ಲಿ, ಇಲ್ಲ ಅಣ್ಣ ತಂದಿರ್ ಇದ್ದಂಗೆ ಸಂತೋಷ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಕೆಆರ್ ನಗರ ತಾಲೂಕು ಬ್ಯಾಡರಹಳ್ಳಿಯ ಕೃಷಿಕ ಸಿದ್ದೇಗೌಡ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ, ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 20 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹುಣಸೂರು ತಾಲೂಕು ಗಾವಡೆಗೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಗಿರೀಶ್ ರಾವ್ ಕದಂ. ಹಣ ಅಂದ್ರೆ ಮಾರ್ಕೆಟ್ ಚೆನ್ನಾಗಿದ್ರೆ ಒಂದ್ ಟೈಮಲ್ಲಿ ರೇಟ್ ಸಿಗುತ್ತೆ, ಒಂದ್ ಟೈಮಲ್ಲಿ ರೇಟ್ ಸಿಗಲ್ಲ. ಅದರಿಂದ ಇವಾಗ ಜೋಳ ಎಲ್ಲ 1000 ಮೇಲೆ ರೇಟ್ ಇದ್ದಾಗ ಪರವಾಗಿಲ್ಲ, 1000 ಒಳಗಡೆ ಬಂದಾಗ. ಈ ವರ್ಷ ಎಲ್ಲ ಕರೋನಾ ಎಫೆಕ್ಟ್ ಇಂದ 800-900 ಆ ಸ್ಟೇಜಲ್ಲಿ ಇತ್ತು, ಅಂತ ಬೆಲೆ ಸಿಕ್ಕಿಲ್ಲ. ಸೆಪ್ಟೆಂಬರ್ 21 ಮಂಗಳವಾರ ಕೃಷಿಕರ ಅಭಿವೃದ್ಧಿ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಕುರಿತಂತೆ ಮೈಸೂರು ಜಿಲ್ಲಾ ಆತ್ಮ ಯೋಜನೆಯಲ್ಲಿ ವರುಣಾ ಹೋಬಳಿಯಲ್ಲಿ ಸಹಾಯಕ ಯೋಜನಾ ವ್ಯವಸ್ಥಾಪಕರಾಗಿರುವ ಎಸ್ಜೆ ಹೇಮಂತ್ ಅವರೊಂದಿಗೆ ಸಂದರ್ಶನ. ಪ್ರಾತ್ಯಕ್ಷಿಕೆಗಳು ಅಂತ ಕರಿತೀವಿ. ಏನು ಹೊಸ ಹೊಸ ತಂತ್ರಜ್ಞಾನಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಆಗಿರ್ಬೋದು ಅಥವಾ ಅಭಿವೃದ್ಧಿ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಏನು ಬಿಡುಗಡೆ ಮಾಡಿರುವಂತಹ ಸಂಶೋಧನೆಗಳನ್ನು ಅದನ್ನು ರೈತರ ತಾಕಿನಲ್ಲಿ ಅನುಷ್ಠಾನವನ್ನು ಮಾಡಿ ಆ ಪ್ರಾತ್ಯಕ್ಷಿಕೆ ಮೂಲಕ ಅದರ ಒಂದು ರಿಸಲ್ಟ್ ಅನ್ನು ನಾವು ರೈತರುಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿ ಅದಾದ ನಂತರ ಕ್ಷೇತ್ರೋತ್ಸವ ಅಂತ ಕೂಡ ಮಾಡ್ತೀವಿ ನಾವು. ಸೆಪ್ಟೆಂಬರ್ 22 ಬುಧವಾರ ಹೈನುರಾಸುಗಳ ಪಾಲನೆ ಮತ್ತು ಆರ್ಥಿಕ ಅಭಿವೃದ್ಧಿ ಕುರಿತು ಮಾತನಾಡಲಿದ್ದಾರೆ ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಸನ್ಯಾಸಿಪುರದ ಹೈನು ಉದ್ಯಮಿ ಡಾಕ್ಟರ್ ಮೋಹನ್ ಕುಮಾರ್. ಯಾರೋ ಒಂದು ಟೈಮಲ್ಲಿ ಹೇಳಿದ್ರು ಅಪ್ಪ ಚೆನ್ನಾಗಿ ಮಾಡ್ತಾ ಇದ್ರಪ್ಪ ಅಂತ ಇದ್ರು. ಅದನ್ನೆಲ್ಲ ನೋಡಿಕೊಂಡು ನಾನು ಮಾಡೋಣಮ್ಮ, ಕೃಷಿ ಮಾಡೋಣ, ಕೃಷಿ ಭೂಮಿ ಹಸಿರಾಗಿಸೋಣ, ಯಾಕೆ ಬಂಜರು ಅಥವಾ ಬರಡು ಭೂಮಿಯಾಗಿ ಬಿಡಬೇಕು ಅನ್ನೋ ತುಳಿತಾ ಇತ್ತಲ್ಲ, ಅದ್ ಮಾಡ್ತಾ ಇತ್ತು. ಸೆಪ್ಟೆಂಬರ್ 23 ಗುರುವಾರ ವಿವಿಧ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಯೋಜನೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀಮತಿ ಕೆಪಿ ಮಂಗಳಾ ಅವರೊಂದಿಗೆ ಸಂದರ್ಶನ. ಕೃಷಿಗೆ ಬಳಸಲಾಗುವಂತಹ ಗೊಬ್ಬರ, ಬೀಜ, ಕೀಟನಾಶಕ ಇರಬಹುದು, ಉಪಕರಣಗಳ ವೆಚ್ಚವನ್ನು ಸಹ ಗಣನೆಗೆ ತಗೋಬೇಕು. ನಂತರ ಬೇಡಿಕೆ ಮತ್ತು ಪೂರೈಕೆಯ ಪರಿಸ್ಥಿತಿಯನ್ನ ಅವಲೋಕನ ಮಾಡಬೇಕು ಮತ್ತು ಮಾರುಕಟ್ಟೆಯಲ್ಲಿನ ಬೆಲೆಯ ಸ್ಥಿತಿಗತಿಗಳು ಹಾಗೂ ಮಧ್ಯಂತರ ಬೆಳೆಗಳ ಬೆಲೆಯನ್ನು ಸಹ ಗಣನೆಗೆ ತಗೋಬೇಕು. ಸೆಪ್ಟೆಂಬರ್ 24 ಶುಕ್ರವಾರ ರೈತ ಉತ್ಪಾದಕರ ಸಂಸ್ಥೆಯ ಪ್ರಾಮುಖ್ಯತೆ ಹಾಗೂ ಅನುಕೂಲತೆ ಕುರಿತು ಮೈಸೂರಿನಲ್ಲಿರುವ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜಿ ಆದಿಶೇಷನ್ ಗೌಡ ಅವರೊಂದಿಗೆ ಸಂದರ್ಶನ. ಯಾವುದೇ ಒಂದು ರೂಪಾಯಿಗೂ ರೈತನಾಗ್ಲಿ ಬೇರೆ ಯಾರೇ ಆಗ್ಲಿ ಅದಕ್ಕೆ ತನ್ನದೇ ಆದಂತ ಬೆಲೆ ಇದೆ. ಅವನು ರೈತ ಅಂದಾಗ 1200 ರೂಪಾಯಿ ಬಹಳ ದೊಡ್ಡ ಮಟ್ಟದ ಮೊತ್ತ ಆಗಿ ಆತನಿಗೆ ಕಾಣಿಸುತ್ತೆ. ಯಾಕೆಂದ್ರೆ ಇವತ್ತಿಗೂ 200-250 ರೂಪಾಯಿ ಕೂಲಿ ಸಿಗ್ತಾ ಇದೆ ನಮಗೆ ಅಂತ ಅಲ್ಲಿ ಹೇಳ್ತಾರೆ ರೈತರು. ನೀವು ಷೇರು ಅಮೌಂಟನ್ನು ಜಾಸ್ತಿ ಇಟ್ಬಿಟ್ಟಿದ್ದೀರಿ. ಸೆಪ್ಟೆಂಬರ್ 25 ಶನಿವಾರ ಕೃಷಿ ಬದುಕಿನಲ್ಲಿ ಸಾರ್ಥಕತೆ ಕುರಿತು ಕೆಆರ್ ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಶ್ರೀಮತಿ ಬಿಆರ್ ಸುಮಾ ಮತ್ತು ಎಎನ್ ರಮೇಶ್ ಅವರೊಂದಿಗೆ ಮಾತುಕತೆ. ಅವಾಗ ನಾವು ಬಂದಾಗ ಸ್ವಲ್ಪ ಮಾಡ್ತಿದ್ರು ಚೆನ್ನಾಗೇನೆ, ಅವಾಗೆಲ್ಲ ಕಾಯಿ ಫಲ ಬಿಡ್ತಿರ್ಲಿಲ್ಲ ಕಮ್ಮಿನೆ, ಅಡಿಕೆ ನಾನು ಬಂದ್ಮೇಲೆ ಅಡಿಕೆ ನೆಟ್ಟರು. ಇವಾಗ ತುಂಬ ಜಾಸ್ತಿ ಇಳುವರಿ ಐತೆ ಅದ್ರದ್ದು, ತೆಂಗು, ಅಡಿಕೆ, ಹಣ್ಣಿನ ಫಲ ಎಲ್ಲ ತುಂಬಾ ಚೆನ್ನಾಗಿದೆ ಇವಾಗ. ಸೆಪ್ಟೆಂಬರ್ 26 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈ ಸಲ ಏನಿದ್ರು ಒಳ್ಳೆ ಬೆಳೆ ಬರ್ಬೇಕು ಅಂದ್ರೆ ನಿನ್ ಗಂಡ ಹೇಳ್ತಿದ್ದ ಎಲ್ಲ ಸಾವಯವ ಮಾಡ್ಬಿಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ. ಹಂಗೇನಾದ್ರು ಮಾಡ್ಬೇಕು ಅಂತಿದ್ರೆ ಅದು 4 ಗಾಡಿ ಕೊಟ್ಟಿಗೆ ಗೊಬ್ಬರ ಹಾಕ್ಸ್ಬೇಕು, ಅದನ್ನೇ ಹೇಳಕ್ ಹೊರಟಿದ್ದೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ,